ಮಿಶಾ, ಕೃಷಿ ರಂಗ ರೈತ ಬಾಂಧವರ ಕಾರ್ಯಕ್ರಮ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷ ಉಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಂಧು ಭಗಿನಿಯರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಂಧವರ ಇವತ್ತಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ರಾಯಚೂರು ತಾಲೂಕಿನ ಪಲ್ಕಂದೊಡಿ ಗ್ರಾಮದ ಬಸವರಾಜು ಅವರ ಬದನೆ ಬೇಸಾಯದ ಅನುಭವಗಳನ್ನು, ಹಾಗೆ ಸಾವಯವ ಪದ್ಧತಿಯಲ್ಲಿ ತೊಗರಿ ಬೆಳೆಯಲ್ಲಿ ಬರುವಂತಹ ಕೀಟಗಳ ನಿರ್ವಹಣೆ, ಈ ಕುರಿತು ಡಾ ವೆಂಕನಗೌಡ ಆರ್ ಮಾಳಿ ಪಾಟೀಲ್ ಅವರೊಡನೆ ಸಂದರ್ಶನವನ್ನು, ಹಾಗೆ ಪೇಟೆಯ ದಾಣೆ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು, ಕೊನೆಯಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಹಾಗೂ ಸಂಘಟಕರಿಂದ ದೊಡ್ಡಾಟದ ಪದಗಳನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಲಿಸೋಣ ರಾಯಚೂರು ತಾಲೂಕಿನ ಪಲ್ಕಂದೊಡ್ಡಿ ಗ್ರಾಮದ ಬಸವರಾಜು ಅವರ ಬದನೆ ಬೇಸಾಯದ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಪಲ್ಕಂದೊಡ್ಡಿ ಗ್ರಾಮದ ಬಸವರಾಜ್ ಅವರು. ಇವರು 10 ವರ್ಷದಿಂದ ತರಕಾರಿ ಬೆಳೀತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬದನೆಕಾಯಿಯನ್ನು 10 ವರ್ಷದಿಂದ ಬೆಳೀತಕ್ಕಂಥ ಒಂದು ಬೆಳೆ ಅವ್ರದ್ದು. ನಮ್ಮ ರೈತರೊಂದಿಗೆ ಬದನೆಕಾಯಿ ಬೇಸಾಯ ಹೇಗೆ ಮಾಡ್ತಾ ಇದ್ದಾರೆ, ಇಳುವರಿ ಹೇಗೆ ಬರ್ತಾ ಇದೆ, ಭಾಳಷ್ಟು ಜನ ಬದನೆಕಾಯಿ ಬೇಸಾಯ ಮಾಡುವಂಥ ರೈತರು ಕೈ ಸುಟ್ಕೋತಾ ಇದ್ದಾರೆ. ಆದರೆ ಇವ್ರಿಗೆ ಏನು ಅನಿಸ್ತದ ಅನುಭವ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವರಾಜ್ ಅವರು ಹಂಚ್ಕೋತಾ ಇದ್ದಾರೆ. ಬಸವರಾಜ್ ಅವರು ಬದನೆಕಾಯಿ ಮಾಡೋಕ್ಕೆ 10 ವರ್ಷ ಆಯ್ತು ತಾವು ಬೇಸಾಯ? ಸುಮಾರು ಒಂದು 10 ವರ್ಷ ಆಯ್ತು ಸರ್. 10-15 ವರ್ಷ ಆಯ್ತು ಸರ್ ಬದನೆಕಾಯಿ ನಾವು ಬೇಸಾಯ ಮಾಡೋದಕ್ಕೆ ಸರ್. ಅಂದರೆ ಪ್ರತಿ ವರ್ಷನೂ ಮಾಡ್ತಿರ್ತಾರೆ, ಯಾವ ವರ್ಷನೂ ಬಿಡೋದಿಲ್ಲ ಬದನೆಕಾಯಿ ಬೇಸಾಯ? ಬಿಟ್ಟ ಬಿಡೋದಿಲ್ಲ ಸರ್, ಪ್ರತಿ ವರ್ಷ ಮಾಡ್ತಾನೆ ಇರ್ತೀವಿ ಸರ್. ಎಷ್ಟು ಹಾಕಿರ್ತೀರಿ ಕಡಿಮೆ ಅಂದರೆ ಎಷ್ಟು ಹಾಕಿರ್ತೀರಿ ಬದನೆಕಾಯಿ? ಜಾಸ್ತಿ ಅಂದರೆ ಎಷ್ಟು ಹಾಕಿರ್ತೀರಿ ಒಂದು ವರ್ಷಕ್ಕೆ? ಪ್ರತಿ ವರ್ಷ ಕಡಿಮೆ ಅಂದರೂ 4-5 ಎಕರೆ ಇರ್ತದೆ ಸರ್. ಜಾಸ್ತಿ ಅಂದ್ರೂ 6-7 ಎಕರೆನೂ ಮಾಡಿದ್ದೀವಿ ಸರ್. ಒಟ್ಟು ಬದನೆಕಾಯಿ ಜೊತೆ ಇತರ ತರಕಾರಿಗಳು ಯಾವ್ಯಾವ ಇರ್ತವೆ ನಿಮ್ಮ ಹೊಲದಲ್ಲಿ? ಬದನೆಕಾಯಿ ಜೊತೆ ಸರ್ ಹಸಿರು ಮೆಣಸಿನ್ಕಾಯಿ ಇರ್ತದೆ ಸರ್, ಟೊಮಾಟೊ ಇರ್ತದೆ, ಕ್ಯಾಲಿಫ್ಲವರು, ಕ್ಯಾಬೇಜು, ಮತ್ತು ಅವರೆಕಾಯಿ, ಕ್ಯಾಪ್ಸಿಕಮ್ಮು. ಅಂದರೆ ಒಂದು 5-6 ತರಕಾರಿಗಳು ಇರ್ತವೆ. ಹ್ಞೂ, ಹಾಗಲಕಾಯಿ ಎಲ್ಲ ಇರ್ತವೆ ಸರ್. ಒಟ್ಟು ಎಷ್ಟು ಎಕರೆ ಇರ್ತದೆ ಒಂದು ವರ್ಷದಲ್ಲಿ ತರಕಾರಿ ತಮ್ಮದು ಕ್ಷೇತ್ರ? ಕ್ಷೇತ್ರ ಸರ್ 35-40 ಎಕರೆ ಆಗ್ತದೆ ಸರ್. ಹೇಗೆ 35-5 ಎಕರೆ 5-5 ಎಕರೆ ತರಕಾರಿ ಎಲ್ಲ ತರಕಾರಿಗಳನ್ನು ಹಾಕಿರ್ತೀರ? 5-6 ತರಕಾರಿಗಳು? ಹೌದು ಸರ್, 5-6 ನಮ್ಮನೆ ಎಲ್ಲ ಇರ್ತವೆ ಸರ್. ಈಗ ನೋಡ್ರಿ, ಐದು ಆರು ನಮೂನಿ ತರಕಾರಿಗಳು ಐದೈದು ಎಕರೆ ಅಂತಂದಾಗ ಸಿಂಪರಣೆ ಮಾಡೋದು, ಹರಿಯೋದು, ಕಳೆ ತೆಗೆಯೋದು, ನೀರು ಬಿಡೋದು ಎಲ್ಲ ಒಂದು ದೊಡ್ಡ ಸಮಸ್ಯೆ. ಐದು ಎಕರೆ ಹಾಕಿದಂಥ ರೈತರನ್ನೇ ಇಲ್ಲರಿ ಆಗೋದಲ್ರಿ, ಭಾಳ ಸಮಸ್ಯೆ ಅಂತ ಹೇಳ್ತಿರ್ತಾರೆ. ಆದರೆ ನಾವು 30 ಎಕರೆಯಿಂದ 40 ಎಕರೆ ತರಕಾರಿಯನ್ನು ಹಾಕ್ತಾಯಿದ್ದೀರಿ, ಹೇಗೆ ಮಾಡ್ತಾಯಿದ್ದೀರಿ? ಎಲ್ಲ ಸಿಂಪರಣೆ ಮಾಡೋದಿರ್ಬೋದು ಅಥವಾ ಹರಿದಿರ್ಬೋದು, ಕಳೆ ತೆಗೆಯೋದಿರ್ಬೋದು, ನೀರು ನಿರ್ವಹಣೆ, ಗೊಬ್ಬರ ಹಾಕೋದು ಎಲ್ಲ ಹೇಗೆ ಸಾಧ್ಯ ಅಂತಿದ್ದು? ಸರ್, ಎಲ್ಲ ಆದಷ್ಟು ಆಧುನಿಕ ತಂತ್ರಜ್ಞಾನ ಬಳಸ್ತಾ ಇದ್ದೀವಿ ಸರ್. ಮೊದಲು ನೀರು ಆಯಿಸಿ ಬೆಳೆಸ್ತಿದ್ರಲ್ಲ, ಈಗ ಅದಾದಮೇಲೆ ಡ್ರಿಪ್ ಮಾಡಿದ್ವಿ, ಡ್ರಿಪ್ ಆದಮೇಲೆ ಡ್ರಿಪ್ಪಿಗೆ ಮಲ್ಚಿಂಗ್ ಹಾಕ್ಕೊಂಡಿದ್ವಿ. ಅದ ನಂತರ ಮಲ್ಚಿಂಗ್ ಜೊತೆಗೆ ಗೊಬ್ಬರ ಚೆಲ್ಲೋದು ಇಲ್ಲೋದಿಲ್ಲ ಸರ್, ಲೇಬರ್ ಸೀದಾ ಡ್ರಿಪ್ಪಲ್ಲೇ ಫರ್ಟಿಗೇಷನ್ ಮಾಡಿಬಿಡ್ತೀವಿ ಸರ್. ಆ ಚೆಲ್ಲಾಗ ಲೇಬರ್ ಖರ್ಚು ಉಳಿತೆ ಸರ್, ಗೊಬ್ಬರನೂ ವೇಸ್ಟ್ ಆಗೋದಿಲ್ಲ ಸರ್. ಅದೇ ಥರ ಏನು ತಂತ್ರಜ್ಞಾನ, ಹೊಸ ತಂತ್ರಜ್ಞಾನ ಏನು ಬರ್ತಾವೋ ಅದನ್ನು ಬಳಸ್ಕೊಂಡು ಹೋಗಿ ಮಾಡ್ತಾ ಇದ್ದೀವಿ ಸರ್. ಈಗ ಸಿಂಪರಣೆ ಬಂದಾಗ ಸಿಂಪರಣೆ ನೋಡಿರಿ, 30-40 ಎಕರೆ ಸಿಂಪರಣೆ ಮಾಡೋದು ಅಂತಂದರೆ ತರಕಾರಿಯೆಲ್ಲ ವಿಶೇಷವಾಗಿ ಮೇಲಿನ ಮೇಲೆ ಕೆಲವೊಮ್ಮೆ ಸಮಸ್ಯೆಗಳು ಬರ್ತಾವೆ ಸಿಂಪರಣೆ ಮಾಡೋದು. ಹೇಗೆ ಸಿಂಪರಣೆ ಮಾಡ್ತಾ ಇರ್ತೀರಿ ಮತ್ತೆ? ಸರ್, ಸಿಂಪರಣೆಗೆ ಏನು ಸರ್, ಟ್ರ್ಯಾಕ್ಟರ್ ಫಿಟ್ಟಿಂಗ್ ಮಾಡಿಬಿಟ್ಟಿವಿ ಸರ್. ಟ್ರ್ಯಾಕ್ಟರ್ ಫಿಟ್ಟಿದ್ದು ಪಂಪು ನಮ್ಮ ಪ್ರತಿ ಹೊಲದಲ್ಲಿ ದಾರಿ ಬಿಟ್ಕೊಂಡಿದ್ದೀವಿ ಸರ್. ಸುತ್ತಗಾಡಿ ಸುತ್ತಮುತ್ತು ಆಟೋ ಹೋಗೋದಕ್ಕಾಗಿರ್ಬೋದು, ಟ್ರ್ಯಾಕ್ಟರ್ ಹೋಗೋದಕ್ಕೆ, ಟ್ರ್ಯಾಕ್ಟರ್ ಹೋಗೋದು ಸೈಡಿಗೆ ನಿಂತು ಬಿಡೋದು, ಪೈಪ್ ಬಿಟ್ಕೊಂಡು ಔಷಧಿ ಹೊಡೆಯೋ ಸರ್. ಬೆನ್ನಿಗೆ ಹಾಕೊಂಡು ಹೊಡೆಯೋದು ಗನ್ ಪಂಪು, ಅದು ಪದ್ಧತಿ ತೆಗೆದು, ಯಾಕಂದರೆ ಸ್ವಲ್ಪ ಅದು ಕಷ್ಟ ಆಗ್ತದೆ, ಕಷ್ಟ ಅನಿಸ್ತದೆ ಮಾಡೋರಿಗೂ. ಆದಷ್ಟು ಸಿಂಪಲ್ಲಾಗಿ ಮಾಡೋಂಗೆ ಸರ್, ದಾರಿ ಗಿರಿ ಬಿಟ್ಕೊಂಡು ಒಡ್ಡಿಗೆ ಟ್ರ್ಯಾಕ್ಟರ್ ನಿಂತ್ಕೊಂಡು ಪೈಪ್ ಬಿಟ್ಕೊಂಡು ಹೊಡೆಯೋದು, ಆ ಥರ ಸಿಂಪಲ್ ತಂದು ಮಾಡ್ಕೊಂಡು ಹೋಗ್ತೀವಿ ಸರ್. ಅಂದರೆ ಟ್ಯಾಕ್ಟರ್ಗೆ ಟ್ಯಾಂಕ್, ನೀರಿನ ಟ್ಯಾಂಕ್ ಎಷ್ಟು ಫಿಟ್ ಮಾಡಿಬಿಟ್ರಿ, ಎಷ್ಟು ಲೀಟ್ರದ್ದು ಫಿಟ್ ಮಾಡಿರಿ? ಸರ್, 500 ಲೀಟ್ರದ್ದು ಟ್ಯಾಂಕರ್ ಇದೆ ಸರ್, ದಾರಿ ಇದೆ ಸರ್, ಎರಡು ಕಡೆ ಹೊಲ ಸುತ್ತಮುತ್ತ ದಾರಿ ಬಿಟ್ಕೊಂಡಿರ್ತೀವಿ ಸರ್. ಎಲ್ಲಿ ಪೈಪ್ ಸಮೀಪ ಆಗ್ತದೆ ಅಷ್ಟು ಬಿಟ್ಕೊಂಡು ಟ್ರ್ಯಾಕ್ಟರ್ ಅನ್ಸ್ಕೊಂಡು ಪೈಪ್ ಬಿಟ್ಕೊಂಡು ಹೊಡೆದ್ಬಿಡ್ತೀವಿ ಸರ್. 500 ಲೀಟ್ರ್ ಒಮ್ಮೆ ದ್ರಾವಣ ತಯಾರು ಮಾಡ್ಕೊಂಡ್ಬಿಡ್ತೀರಿ? 500 ಲೀಟ್ರ್ಗೆ ಒಮ್ಮೆಲೆ ಔಷಧಿ ಕಳ್ಸ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀವಿ ಸರ್. ಅಂದರೆ ಈಗ 40 ಎಕರೆ ಅಂತಂದರೆ ಒಂದು ಕಡೆ ಮೆಣಸಿನ್ಕಾಯಿ ಇರ್ತದೆ, ಒಂದು ಕಡೆ ಬದನೇಕಾಯಿ ಇರ್ತದೆ, ಒಂದು ಕಡೆ ಇನ್ನೊಂದು ಅವರೇಕಾಯಿ ಇರ್ತದೆ, ಇನ್ನೊಂದು ಕಡೆ ಹಸಿ ಮೆಣಸಿನ್ಕಾಯಿ ಇರ್ತದೆ. ಅಲ್ಲಲ್ಲಿ ಎಲ್ಲ ಆಳುಗಳಿರ್ತವೆ, ಹೇಗೆ ಮನೆಯಲ್ಲಿ ಮಾಡುವಂಥವ್ರು ಹೇಗೆ ಹಂಚಿ ಕೆಲಸವನ್ನು ಹರಿದು ಹಂಚ್ಕೊಂಡಿರ್ತೀರಂತವು? ಕೆಲಸ ಸರ್, ಯಾರ್ದವ್ರಿಗೆ ಸರ್, ಕೆಲವು ಹೊಲಗಳು ಕೆಲವರಿಗೆ ಮೇಂಟೆನೆನ್ಸ್ ಸರ್. ಒಂದು ಎರಡು ಹೊಲ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಸರ್. ಅಣ್ಣವ್ರು ಬೇರೆ ಹೊಲ ಇದೆ ಸರ್, ಅವರು ಒಂದು ಹೊಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಆ ಬೈಲೊಲ ಇರೋದು ನಮ್ಮ ಅಪ್ಪರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಸರ್. ಅದು ದುಡ್ಡಿಂದು ವ್ಯವಸ್ಥೆ ಅಲ್ಲಿ ನೋಡ್ಕೊಂಡು ಅಪ್ಪರು ನೋಡ್ಕೊಂತಾರೆ ಸರ್. ಪ್ರತಿನಿತ್ಯ ಆಳುಗಳು, ಕೂಲಿ ಆಳುಗಳು ಎಷ್ಟಿರ್ತಾರೆ ನಿಮ್ಮ ಹೊಲದಲ್ಲಿ? 40-50 ಜನ ಇರ್ತಾರೆ ಸರ್, ಹೆಣ್ಮಕ್ಳು, ಗಂಡ್ಮಕ್ಳು ಒಂದು 7-8 ಜನ ಹಂಗೆ ಇರ್ತಾರೆ ಸರ್. ಈಗ ಬದನೇಕಾಯಿ ಬರೋಣ, ಬದನೇಕಾಯಿ ಯಾವ ತಳಿಯನ್ನು ಆಯ್ಕೆ ಮಾಡ್ಕೋತೀರಿ ಪ್ರತಿ ವರ್ಷ, ಅದೇ ತಳಿಯನ್ನು ಯಾಕೆ ಆಯ್ಕೆ ಮಾಡ್ತೀರಿ? ಬದನೇಕಾಯಿ ನೋಡಿ ಸರ್, ಮೊದಲು ಮೈಕೋ ಕಂಪ್ನಿಯವ್ರದ್ದು 99 ಅಂತೇಳಿ ಮಾಡ್ತಿದ್ವಿ ಸರ್. ಬರ್ತಾ ಬರ್ತಾ ಸ್ವಲ್ಪ ರೋಗ ಜಾಸ್ತಿ ಆಯ್ತು ಸರ್, ಅದು ಇಳುವರಿ ಕಡಿಮೆ ಅನಿಸ್ತಿತ್ತು. ಈಗ ನೋಡಿ ಸರ್, VNR ಕಂಪ್ನಿಯವ್ರದ್ದು ರೋಮಿ ಅಂತಿದ್ದೆ ಸರ್, ಅದು ಮಾಡ್ತೀವಿ ವೈಟ್ ಬದನೇಕಾಯಿ. ಅವ್ರದ್ದೇ VNR ಕಂಪ್ನಿಯವ್ರದ್ದು ಬ್ಲ್ಯಾಕ್ ಕಲರ್ ಗೆರೆ ಗೆರೆ ಬರ್ತಾವೆ ಸರ್, ಸಿಮ್ರಾನ್ ಅಂತೇಳಿ, ಅದನ್ನು ಮಾಡ್ತೀವಿ ಸರ್. ಅದು ಒಂದು 2 ಎಕರೆ, ಇದೊಂದು 2.5 ಎಕರೆ, ಆ ಥರ ಎರಡೂ ಮಾಡ್ತೀವಿ ಸರ್. ಅಂದರೆ ಏನು ತಳಿಯ ವಿಶೇಷತೆ ಏನಾದ್ರು ಇದೆಯಾ ಇದ್ರದ್ದು? ಮಾರ್ಕೆಟ್ನಲ್ಲಿ ಇದನ್ನು ಲೈಕ್ ಮಾಡ್ತಾರೆ ಜನ ಹೇಗೆ? ಹೌದು ಸರ್, ಮಾರ್ಕೆಟಲ್ಲಿ ಈ ವೆರೈಟಿ ಚೆನ್ನಾಗಿ ಲೈಕ್ ಮಾಡ್ತಾರೆ ಸರ್. VNR ರೋಮಿನ್ ಆಗಿರ್ಬೋದು, VNRದು ಸಿಮ್ರಾನ್ ಆಗಿರ್ಬೋದು, ಸದ್ಯ ರಾಯಚೂರು ಮಾರ್ಕೆಟಲ್ಲಿ ಅದೇ ಚೆನ್ನಾಗಿದೆ ಸರ್. ಹೇಗೆ ಬದನೆ ಬೀಜಗಳನ್ನು ಹೇಗೆ ಸಿಗ್ತಾವೆ ನಿಮಗೆ ರೇಟು? ಬೀಜ ಎಷ್ಟು ತರ್ತೀರಿ ಒಂದು ಎಕರೆಗೆ? ಸಸಿಗಳನ್ನು ಮಾಡ್ತೀರಾ, ಹೇಗೆ ಮಾಡ್ತೀರಿ ಹೇಳಿ? ಬದನೆಕಾಯಿ ಸರ್, ಒಂದು ಎಕರೆಗೆ ಒಂದು 50 ಗ್ರಾಮ್ ಬೀಜ ಹೋಗ್ತೇವೆ ಸರ್. ಅದನ್ನು ನಾವು ನರ್ಸರಿ ಕೊಡ್ತೀವಿ ಸರ್, ಅದು ಸಸಿ ಬಂದ ಮೇಲೆ ಒಂದು ತಿಂಗಳಾದಮೇಲೆ ತಂದು ಮೇನ್ ಪ್ಲಾಂಟಿಗೆ ಪ್ಲಾಂಟೇಷನ್ ಮಾಡ್ತೀವಿ ಸರ್. ಅಂದರೆ ಬೀಜ ರೇಟ್ ಎಷ್ಟಿರುತ್ತೆ? 50 ಗ್ರಾಮ್ ಬೀಜಕ್ಕೆ 10 ಗ್ರಾಮ್ ಪ್ಯಾಕೆಟ್ ಬರ್ತಾವೆ ಸರ್. 10 ಗ್ರಾಮ್ ಬಂತು 200 ರೂಪಾಯಿ ಇರ್ತಾವೆ ಸರ್. ಬೀಜದ್ದೇನು ಕಡಿಮೆ ಸರ್ ಕಾಸ್ಟ್, ಬದನೇಕಾಯ್ದು. ಆಮೇಲೆ ಔಷಧಿ ಕಾಸ್ಟ್ ಭಾಳ ಆಗ್ತದೆ ಸರ್. ಆಮೇಲೆ ಸಸಿ ಮಾಡಿಕೊಡ್ಲಿಕ್ಕೆ ಎಷ್ಟು ತಗೋತಾರೆ ಅವರು? ಶೇಡ್ನೆಟ್ಟಲ್ಲಿ ಸಸಿ ಮಾಡೋದಕ್ಕೆ ಟ್ರೈಗೆ ಒಂದು 98 ಸಸಿಗಳು 98 ಹೋದಿರ್ತಾವೆ ಸರ್. ಅದರಲ್ಲಿ ಒಂದು ಟ್ರೈಗೆ 30 ರೂಪಾಯಿ ತೊಗೊಂತಾರೆ ಸರ್ ಬೆಳೆಸೋಕ್ಕವರು. ಬದನೇಕಾಯಿ ಅಂದರೆ ಒಂದು ತಿಂಗಳಲ್ಲಿ ರೆಡಿ ಆಗ್ತಾವೆ ಸಸಿಗಳು? ಒಂದು ತಿಂಗಳಲ್ಲಿ ಇದು ರೆಡಿ ಆಗ್ತಾವೆ ಸರ್. ಯೂಶ್ವಲಿ ಬದನೇಕಾಯಿಯನ್ನು ಹಚ್ಚುವಂಥ ಹೊಲವನ್ನು ಹೇಗೆ ತಯಾರು ಮಾಡ್ಕೋತೀರಿ? ಸಾಲ್ ಬಿಟ್ಕೋತೀರಿ, ಹೇಗೆ ಮಾಡ್ತೀರಿ? ಡ್ರಿಪ್ಗಳನ್ನು ಹೇಗೆ ಹಾಕ್ಕೊಂಡಿರ್ತೀರಿ? ಆಮೇಲೆ ಸಸಿಗಳನ್ನು ಹಚ್ಚತಕ್ಕಂಥ ಪದ್ಧತಿ ಸ್ವಲ್ಪ ಹೇಳಿ. ಹಾಕೋಕ್ಕಿಂತ ಮುಂಚೆ ಏನಾದ್ರು ಗೊಬ್ಬರ ಹಾಕ್ತೀರಿ ಹೇಗೆ? ಸರ್, ಬದನೇಕಾಯಿ ಹಾಕೋ ಪ್ಲಾಟ್ನ ಮೊದಲು ಸಮ್ಮರಲ್ಲಿ ಚೆನ್ನಾಗಿ ಅದನ್ನು ಉಳುಮೆ ಮಾಡಿ ಬಿಸಿಲು ಸುಡೋ ಥರ ಒಂದು 2-3 ತಿಂಗಳ ಬಿಸಿಲು ಸುಟ್ಟ ಮೇಲೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್. ಒಂದು ಎಕರೆಗೆ ಒಂದು 8 ಟ್ರಿಪ್ಪು ಎಂಡೆ ಗೊಬ್ಬರ, ಒಂದು 3 ಟ್ರಿಪ್ ಕೋಳಿ ಗೊಬ್ಬರ ಈ ಥರ ಹಾಕಿಸಿ ಎಲ್ಲ ಹೊಲ ಎಲ್ಲ ಹದ ಮಾಡಿ ಆಮೇಲೆ ಬೆಡ್ ಪ್ರಿಪ್ರೇಷನ್ ಮಾಡ್ತೀವಿ ಸರ್. ಬೆಡ್ ಪ್ರಿಪ್ರೇಷನ್ ಮಾಡಿ ರೈಸ್ಡ್ ಬೆಡ್ ಮಾಡಿ ಆ ಬೆಡ್ ಮೇಲೆ ಡ್ರಿಪ್ ಹಾಕಿ ಡ್ರಿಪ್ಪಿಗೆ ಮತ್ತು ನಾವು DAP ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ಟ್ರೈಕೋಡರ್ಮಾ ಸುಡೋಮೊನಸ್ ಎಲ್ಲ ಬೆಡ್ಡಿಗೆ ಹಾಕಿ ನಂತರ ಅದಕ್ಕೆ ಮಲ್ಚಿಂಗ್ ಹಾಕಿ ಅದಕ್ಕೆ ಚೆನ್ನಾಗಿ ಹೋಲ್ ಹೊಡೆದು ಸಸಿ ಹಚ್ಚೋ, ಸಸಿಯಿಂದ ಸಸಿಗೆ 2 ಫೀಟು, ಸಾಲಿಂದ ಸಾಲಿಗೆ 5 ಫೀಟು, ಈ ಥರ ಮಾಡಿಕೊಂಡು ಎಲ್ಲ ಬೆಡ್ ಪ್ರಿಪ್ರೇಷನ್ ಮಾಡಿ ಭೂಮಿ ಹಸಿ ಆದಮೇಲೆ ಅಲ್ಲಿ ನಾರ ಬರೋ ಟೈಮಿಗೆಲ್ಲ ರೆಡಿ ಮಾಡಿಕೊಂಡು ಒಂದು ತಿಂಗಳಾದಮೇಲೆ ನಾಟಿ ಮಾಡ್ತೀವಿ ಸರ್. ಈಗ ಮಲ್ಚಿಂಗ್ ಹಾಕಿರ್ತೀರಿ, ಮಲ್ಚಿಂಗ್ದಲ್ಲಿ ಹೋಲ್ಗಳನ್ನು ಹೊಡಿತಿರ್ತಾವೆ, ಆ ಹೋಲಿನ ಸುತ್ತಲೂ ಅಲ್ಲೇ ಏನಾದರೂ ನೀರು ಬರುವ ಹಂಗೆ ಅಥವಾ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಅಲ್ಲೇ ಬೀಳುವ ಹಾಗೆ ವ್ಯವಸ್ಥೆ ಮಾಡ್ಕೋತೀರ ಸರ್? ಮೊದಲೇನಾಗಿರ್ತೀವಿ ಸರ್, DAP ಅದೆಲ್ಲ ಹಾಕಿ ನಾಟಿ ಮಾಡಿರ್ತೀವಿ ಸರ್, ಬೇವಿನ ಹಿಂಡಿ ಅವೆಲ್ಲ. ಆಮೇಲೆ ಹಾಕಕ್ಕೆ ಯಾವ ಬರೋದಿಲ್ಲ, ಅವೆಲ್ಲ ಮೊದಲು ಬೆಡ್ಡಿಗೆ ಹಾಕ್ಬಿಡ್ತೀವಿ ಸರ್. ಬೆಡ್ಡಿನ ಮೇಲೆ ಹಾಕ್ಬಿಟ್ಟಿರ್ತೀವಿ ಸರ್. ಒಂದು ಎಕರೆಗೆ 2 ಚೀಲ DAP, 1 ಕ್ವಿಂಟಲಷ್ಟು ಬೇವಿನ ಹಿಂಡಿ, ಮತ್ತು ಟ್ರೈಕೋಡರ್ಮ ಒಂದು 5 ಕೆಜಿ ತಂದು ಹಿಂಡೆ ಗೊಬ್ಬರದಲ್ಲಿ ಈಗ ಹಚ್ಚಿದ ಮೇಲೆ ನಂತರ ಅದಕ್ಕೆ ಏನಾದರೂ ಗೊಬ್ಬರಗಳನ್ನು ಹಾಕ್ತಕ್ಕಂಥದ್ದು, ಯಾಕಂದರೆ ಹಚ್ಚುವಾಗ ಎಲ್ಲ ಹಾಕುವುದಲ್ಲ ಮತ್ತು ಅದಕ್ಕೆ ಬೆಳೀತತ್ತೆ, ಬೆಳವಣಿಗೆ ಹಂತದಲ್ಲಿ ಪೋಷಕಾಂಶ ಬೇಕಾಗ್ತವೆ. ತದನಂತರ ಏನೇನು ಹಾಕ್ತೀರಿ ಗೊಬ್ಬರ? ತದನಂತರ ಸರ್ ನಾಟಿ ಮಾಡಿದ ಮೇಲೆ ಒಂದು ವಾರ ತನ ಸ್ವಲ್ಪ ಕುಂದ್ರವರೆಗೆ ನೀರಷ್ಟೇ ಬಿಡ್ತೀವಿ ಸರ್ ಅವಾಗವಾಗ. ಅದು ಸ್ವಲ್ಪ ನಾಟಿ ಮಾಡಿದ್ಮೇಲೆ ಎರಡು ಮೂರು ದಿನಕ್ಕೆ ಅದಕ್ಕೆ ರಿಡೋಮೆಲ್ ಹಾಕ್ತೀವಿ ಸರ್, ಡ್ರಿಂಚ್ ಮಾಡ್ತೀವಿ. ಯಾಕಂದರೆ ಅದು ಕೊಳೆ ರೋಗ ಬರ್ತದೆ ಸರ್, ಅದು ಕೊಳೆ ರೋಗ ಬರಬಾರ್ದಂತ ರಿಡೋಮೆಲ್ ಡ್ರಿಂಚ್ ಮಾಡ್ತೀವಿ ಸರ್. ಅದಾದಮೇಲೆ ಡ್ರಿಂಚಿಂಗ್ ಅಂದರೆ ನಾಜಲ್ ಪಂಪಿಗೆ ನಾಜಲ್ ತೆಗೆದು ಬಿಡ್ದ ಹತ್ರ ಔಷಧಿ ಬೇರಿಗೆ ಔಷಧಿ ಬಿಡೋದು ಸರ್ ಅದನ್ನು. ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ದಿನ ಒಂದು ವಾರ ಹತ್ತು ದಿನ ಆದಮೇಲೆ ಅದಕ್ಕೆ 1990 ಅಂತ ಗೊಬ್ಬರ ಬರುತ್ತೆ ಸರ್. ಒಂದು ಎಕರೆಗೆ 2 kg ಡ್ರಿಪ್ಪಲ್ಲಿ ಬಿಡ್ತೀವಿ ಸರ್. ಅದಾದಮೇಲೆ ಒಂದು 4 ದಿನಕ್ಕೆ ಮತ್ತೆ 1261 ಅಂತ ಬರುತ್ತೆ ಸರ್, ಅದನ್ನು ಡ್ರಿಪ್ಪಲ್ಲೇ ಬಿಡ್ತೀವಿ ಸರ್. ಅದಾದಮೇಲೆ ಒಂದು ವೀಕಿಗೆ ಮತ್ತೆ 4 ದಿನಕ್ಕೆ ಮತ್ತೆ CAN ಅಂತ ಸ್ವಲ್ಪ ಡ್ರಿಪ್ಪಲ್ಲಿ ಬಿಡ್ತೀವಿ ಸರ್. ಈ ಥರ ನಿರ್ವಹಣೆ ಮಾಡ್ಕೊಂಡು ಮುಂದೆ ಮತ್ತೆ ಒಂದು 4 ದಿನ ಆದಮೇಲೆ 0 52 34 ಅಂತ ಬರುತ್ತೆ ಸರ್, ಅದು ಡ್ರಿಪ್ಪಲ್ಲಿ ಬಿಡ್ತೀವಿ ಸರ್. ಅಷ್ಟಾಗೆ ಇಳುವರಿ ಸ್ಟಾರ್ಟ್ ಆಗ್ತದೆ ಸರ್, ಒಂದು 2 ತಿಂಗಳಲ್ಲಿ ಇಳುವರಿ ಸ್ಟಾರ್ಟ್ ಆದಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಸಿಚುವೇಶನ್ ನೋಡಿಕೊಂಡು ಗೊಬ್ಬರ ಕೊಟ್ಕೊಂಡು ಹೋಗ್ತೀವಿ ಸರ್ ವಾರಕ್ಕೊಂದು ಸಲ. ಈಗ ಇದರಲ್ಲಿ ಬದನೆಕಾಯಲ್ಲಿ ಸಿಂಪರಣೆ ಭಾಳ ರೀ, ಹುಳ ಭಾಳ ಬಿಟ್ಟರೆ ಕೈಗೆ ಬರೋದಿಲ್ಲ ಅಂತಿರ್ತಾರೆ, ನಿಜನ ಹೇಗಿದೆ? ನಿಜ ಸರ್, ಇದು ಔಷಧಿ ಖರ್ಚು ಭಾಳ ಇದೆ ಸರ್, ಇದರಲ್ಲಿ ಸ್ಪ್ರೇ ಮಾಡ್ಕೊಂಡಿರ್ಬೇಕು ಸರ್. ಅದು ವಿಶೇಷವಾಗಿ ಮಳೆಗಾಲದಲ್ಲಿ ಔಷಧಿ ಜಾಸ್ತಿ ಸರ್, ಸಮ್ಮರಲ್ಲಿ ಔಷಧಿ ಕಡಿಮೆ, ಚಳಿಗಾಲದಾಗ ಸ್ವಲ್ಪ ಕಡಿಮೆ, ಮಳೆಗಾಲದಲ್ಲಿ ಹುಳ ತಿನ್ನೋದು ಜಾಸ್ತಿ ಇರುತ್ತೆ ಸರ್. ಹುಳಕ್ಕಿನ ಸಿಂಪರಣೆ ಮಾಡ್ತಿರ್ಬೇಕು ಸರ್, ವಾರಕ್ಕೆ ಒಂದು 2 ಸಲ ಹಂಗೆ ಸ್ಪ್ರೇ ಮಾಡ್ಬೇಕು ಸರ್. ವಾರದಲ್ಲಿ 2 ಸಲ ಅಂದರೆ 4 ದಿವಸಕ್ಕೊಮ್ಮೆ ಸಿಂಪರಣೆ ಮಾಡ್ತಾ ಇರಬೇಕು. ಈಗ ಯಾವುದೇ ನೀವು ಬದನೆಕಾಯಿ ನಿಮಗೆಲ್ಲ ಗೊತ್ತಿರ್ತದ ಅಥವಾ ಯಾರು ಕೇಳ್ತಾರೆ ಇಲ್ಲ ಈ ಹುಳ ಬಂದದ್ದು ಇದನ್ನ ಹೊಡಿಬೇಕು, ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಏನೇನು ಅಂತೇಳಿ? ಏನು ಮಾಡ್ಬೇಕಂತ ಟೈಮ್ ಟೇಬಲ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಮೊದಲು ಅನುಭವ ಇದೆ ಅಲ್ಲ ಸರ್, ನಾವು ಮೊದಲಿಂದ ಮಾಡ್ಕೊಂಬಂದ್ವಿ, ಸಿಚುಯೇಷನ್ ತಕ್ಕಂಗೆ ನೋಡಿ ಔಷಧಿ ಸ್ಪ್ರೇ ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ಬದನೆಕಾಯಿ 2 ತಿಂಗಳಾದ್ಮೇಲೆ ಪ್ರಾರಂಭ ಆಗುತ್ತೆ, ಪ್ರತಿ ದಿವಸ ಎಷ್ಟೆಷ್ಟು, ಫಾರ್ ಎಕ್ಸಾಂಪಲ್ ಒಂದು 5 ಎಕರೆ ಹಾಕಿದ್ರಪ್ಪ ಅಂದ್ರೆ ಬದನೆಕಾಯಿ ಪ್ರತಿನಿತ್ಯ ಎಷ್ಟು ಕೆಜಿ ತನಕ ಹರಿತಾಯಿರ್ತಾವೆ? ಪ್ರತಿನಿತ್ಯ ಸರ್ 15 kg ಒಂದು ಇಳುವರಿ ಮ್ಯಾಗೆ ಡಿಪೆಂಡ್ ಸರ್, ಒಂದೊಂದು ಸಲ 160-170 ಚೀಲ ಇರ್ತೀವಿ ಸರ್, ಸ್ವಲ್ಪ ಇಳುವರಿ ಕಡಿಮೆ ಆದಾಗ 120-130 ಇರ್ತೀವಿ ಸರ್, ಎವರೇಜಲ್ಲಿ 150 ಚೀಲ ಹಂಗೆ ಹಾಕೊಂಡಿದ್ವಿ, 140-150 ಚೀಲ ಇರ್ತೀವಿ ಸರ್. ಹೇಗೆ ಪ್ಯಾಕಿಂಗ್ ಅದನ್ನು ಚೀಲದಲ್ಲೇ ಮಾಡ್ತಿರೋ ಅಥವಾ ಕೇನ್ಗಳಲ್ಲಿ ಹಾಕ್ತಿರೋ ಅಥವಾ ಹೇಗೆ ಟ್ರೇಗಳನ್ನು ಮಾಡ್ಕೊಂಡ್ರೆ ಹೇಗೆ? ಇಲ್ಲಿ ರಾಯಚೂರು ಮಾರ್ಕೆಟ್ ಅಂದರೆ ಚೀಲಕ್ಕೆ ತುಂಬ್ತೀವಿ ಸರ್, 15 kg ಚೀಲ ಬರುತ್ತೆ ಅಂತ ಚೀಲಕ್ಕೆ ತುಂಬ್ತೀವಿ ಸರ್. ಹೇಗೆ 15 kg ಚೀಲ ಪ್ರತಿನಿತ್ಯ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡೋದು, ನಿಮ್ಮ ಸ್ವಂತ ಗಾಡಿ ಇಟ್ಕೊಂಡಿರಾ ಅಥವಾ ಹೇಗೆ ಮಾರುಕಟ್ಟೆಗೆ ಎಷ್ಟು ಗಂಟೆಗೆ ಹೋಗ್ಬೇಕು ಅಲ್ಲಿ ಎಷ್ಟು ಗಂಟೆಗೆ ಮಾರಾಟ ಆಗುತ್ತೆ ಹೇಗೆ? ಸರ್ ನಮ್ಮೊಂದು ಒಂದು ಆಟೋದವರಿದ್ದಾರೆ ಸರ್, ಒಂದಿಬ್ಬರು ಆಟೋದವ್ರನ್ನ ಫಿಕ್ಸ್ ಮಾಡ್ಕೊಂಬಿಟ್ಟಿವಿ ಸರ್, ಅವರೇ ಲೇಬರ್ ಕರ್ಕೊಂಬರ್ತಾರೆ, ಅವರೇ ಹೋಗಿ ಮಾಲ್ ಹಾಕಿ ಬರ್ತಾರೆ ಸರ್, ಅವ್ರಿಗೇನಾದ ಕಿರಾಯಿ ಕೊಟ್ಬಿಡ್ತೀವಿ ಸರ್ ಪೇಮೆಂಟ್ ಆವಾಗಿಂದ ಅವಾಗ. ಇದು 15 kg ಬ್ಯಾಗ್ ಇರ್ತಾವೆ ಸರ್, ಪ್ರತಿದಿನ ಅರ್ಧ ಲೇಬರ್ ಅರ್ಧ ಕೆಟ್ಟಿರ್ತಾರೆ ಸರ್, ಇವ್ರು ತಗೊಂಡೋಗಿ ಅಲ್ಲಿ ಮಾರ್ಕೆಟ್ ಸಾಯಂಕಾಲ 7 ಗಂಟೆಗೆ ಹಂಗೆ ಅಲ್ಲಿ ಮುಟ್ಟಿಸ್ತಾರೆ ಸರ್, 7-8 ಗಂಟೆ 10 ಗಂಟೆವರೆಗೆ, ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಹಂಗೆ ಅವು ಮಾರ್ಕೆಟಲ್ಲಿ ಹರಾಜಾಗಿ ಹೋಗ್ತಾವೆ ಸರ್. ಈಗ ಹರಾಜು ಏನು ಅನ್ಸುತ್ತೆ ನಿಮಗೆ? ರಾಯಚೂರು ಮಾರುಕಟ್ಟೆಯಲ್ಲಿ ಹರಾಜು ವ್ಯಾಪಾರಸ್ಥರು ಭಾಳಷ್ಟು ಕಾಂಪಿಟೇಷನ್ ಬಂದು ಖರೀದಿ ಮಾಡ್ತಾ ಇರ್ತಾರೆ ಅಥವಾ ಖರೀದಿ ಮಾಡ್ತಕ್ಕಂಥ ಜನ ಇರುವುದಿಲ್ಲ ಅಂತೀರಿ, ಹೇಗೆ ಖರೀದಿ ಮಾಡೋದಕ್ಕೆ ಬರ್ತಾರೆ ಸರ್? ಸುತ್ತಮುತ್ತ ರಾಯಚೂರು ಮಾರ್ಕೆಟಲ್ಲಿ ಮಾನ್ವಿ ಇಲ್ಲಿ ಮಕ್ತಲ್ ಆಗಿರ್ಬೋದು, ಈ ಕಡೆ ಸಿರ್ವಾರು ಗದ್ವಾಲು ಎಲ್ಲ ಕಡೆ ಇಲ್ಲಿಂದ ಮಾಲ್ ಹೋಗ್ತಾವೆ ಸರ್. ಅಂದರೆ ಸರ್ ಹೆಂಗಾದಂದರೆ ಮಾಲ್ ಜಾಸ್ತಿ ಕಂಡ್ರೆ ಆಟೋಮೆಟಿಕ್ ರೇಟ್ ಕಡಿಮೆ ಮಾಡಿಬಿಡ್ತಾರೆ ಸರ್, ಅವರಿಗೆ ಅಲ್ಲಿ ಮಾಲ್ ಸಿಗೋದಿಲ್ಲ ಅನ್ನೋದಕ್ಕೆ ಮಾತ್ರ ರೇಟ್ ಏರಿಸ್ತಾರೆ ಸರ್. ಈಗ ಅವ್ರಿಗೆ ಬೇಕಾಗಿರ್ತದೆ ಮಾಲ್ ಆದ್ರೂ ಸುಮ್ಮನೆ ಇರ್ತಾರೆ ಸರ್, ನಮ್ಮನ್ನು ಬಿಟ್ಟರೆ ಯಾರಿಗೆ ಕೊಡೋದಿಲ್ಲ ಇವ್ರು ಅಂತ, ಅವ್ರು ಬೇಕಾಗಿದ್ರು ಸುಮ್ಮನೆ ಇರ್ತಾರೆ ಸರ್, ಅವರಿಗೆ ಮಾರ್ಕೆಟಲ್ಲಿ ಮಾಲ್ ಜಾಸ್ತಿ ನೋಡ್ಕೊಂತಾರೆ ಸರ್. ಈಗ ಬದನೆಕಾಯಿ ರಾಯಚೂರಿಗೆ ಒಂದು 300 ಚೀಲ ಇದ್ದರೆ ಸರಿ ಹೋಗ್ತದೆ ಸರ್, ಅದೇ ಒಂದು 400-500 ಕಂಡು ಅಂದರೆ ಹೆಂಗೂ ಹೆಚ್ಚಿಗೆ ಆಗ್ತಾರೆ ನಮಗೆ, ನಾ ಇರೋರು ಒಂದು 10 ಜನ ಇರ್ತಾರೆ, ನಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೆ ಕೊಡ್ತಾರಂತ ಅವ್ರು ಸುಮ್ಮನೆ ಇರ್ತಾರೆ ಸರ್. ತಗೊಳ್ಳೋ ಮನಸ್ಸಿದ್ರು ಸುಮ್ಮನೆ ಇದ್ದು ಅವರು ರೇಟ್ ಕಡಿಮೆ ಮಾಡಿಬಿಡ್ತಾರೆ ಸರ್. ಮಾಲ್ ಶಾರ್ಟೇಜ್ ಇತ್ತಪ್ಪ 300 ಚೀಲ ಹೋಗಲಿ 100-200 ಚೀಲ ಇದ್ವಪ್ಪ ಮಾರ್ಕೆಟಲ್ಲಿ ಅಂದರೆ ರೇಟ್ ಆಟೋಮೆಟಿಕ್ ಕಾಂಪಿಟೇಷನ್ ಆಗಿ ಅವಾಗ ರೇಟ್ ಆಗ್ತದೆ ಸರ್. ಬದನೆಕಾಯಿ ನೀವು ಹೇಳಿದ್ರಲ್ಲ ಈಗ 15 kg ಕಡಿಮೆ ಅಂದ್ರೆ ಎಷ್ಟಿಗೆ ಮಾರ್ಯಾವ ನಿಮ್ಮ ಅನುಭವದೊಳಗೆ? ಜಾಸ್ತಿ ಅಂದ್ರೆ ಎಷ್ಟು ರೇಟ್ ಸಿಕ್ಕತ್ತೆ ನಿಮ್ಗೆ ಇಲ್ಲಿ ತನ ಬದನೆಕಾಯಿ? ಬದನೆಕಾಯಿ ಸರ್ 15 kg 30 ರೂಪಾಯಿ ಮಾರಿವಿ ಸರ್, ಅದ್ರನ್ನ 600-700 ರೂಪಾಯಿ ಮಾರಿವಿ ಸರ್. ಕೆಜಿ 30 ರೂಪಾಯಿ ಮಾರಿವಿ, ಅದೇ ಚೀಲನ 700-800 ರೂಪಾಯಿ ಮಾರಿವಿ ಸರ್. ನಿಮ್ಮ ಅನುಭವದೊಳಗೆ ಬದನೆಕಾಯಿ 15 kg ಚೀಲ ಕನಿಷ್ಠ ಎಷ್ಟಕ್ಕೆ ಮಾರಿದರೆ ರೈತರಿಗೆ ಅಟ್ಲೀಸ್ಟ್ ಅವ್ರದ್ದು ಮಾಡಿದ್ದು ಒಂದು ಸ್ವಲ್ಪ ಏನಾದರೂ ಹೌದಪ್ಪ ಅನ್ನೋಂಗೆ ಇರ್ತದೆ ಅಂತೀರಿ, ಮಿನಿಮಮ್ ಎಷ್ಟು ರೇಟ್ ಸಿಗಬೇಕು? ಮಿನಿಮಮ್ 200-250 ರೂಪಾಯಿ ರೇಟನ್ನು ಸಿಗ್ಬೇಕು ಸರ್. ಆದರೆ ಅದು ಔಷಧಿ ಖರ್ಚಿಗೆ ಲೇಬರ್ಗೆ ಗೊಬ್ಬರಕ್ಕೆ ಎಲ್ಲ ತೆಗೆದ್ರೂ ಏನೋ ಸ್ವಲ್ಪ ಉಳಿತೆ ಸರ್, 200 ರೂಪಾಯಿನ ಮಾರ್ಬೇಕು ಸರ್. ಹೇಗೆ ನಿಮ್ಮ ಸುತ್ತಮುತ್ತ ಬದನೆಕಾಯಿ ಬರ್ತಾ ಇರ್ತಾವೆ ಇಲ್ಲಿ ರಾಯಚೂರಿಂದ? ಎಲ್ಲೆಲ್ಲಿಂದ ಬರ್ತಾವೆ ಮಾರ್ಕೆಟಿಗೆ ಬದನೆಕಾಯಿ ಅಥವಾ ರಾಯಚೂರಲ್ಲೇ ಜನ ಬೆಳೀತಾ ಇದ್ದಾರೆ ಅಂತೀರಿ, ಹೇಗೆ ಬದನೆಕಾಯಿ ಜಾಸ್ತಿ? ರಾಯಚೂರು ಬೆಳೀತಾರೆ ಸರ್, ಲೋಕಲ್ಲಾಗಿ ನಮ್ಮೂರಲ್ಲಿ ಬೆಳೀತಾರೆ ಸರ್, ಪಲ್ಕಂದೊಡ್ಡಿಯಲ್ಲಿ ಮತ್ತು ಕಡಗಂದೊಡ್ಡಿ ಅಂತ ಸರ್, ಅಲ್ಲಿ ಬೆಳೀತಾರೆ ಸರ್. ಆಲ್ಮೋಸ್ಟ್ ಇವೆರಡು ಊರಲ್ಲಿ ಜಾಸ್ತಿ ಇದೆ ಸರ್, ಉಳಿದಿರೋದು ಅಂತ ಗಣಮೂರು ಅಲ್ಲಿ ಸ್ವಲ್ಪ ಸ್ವಲ್ಪ ಇದೆ ಸರ್. ಈಗ ಬದನೆಕಾಯಿ ಬೆಳೆದಂಥ ಭೂಮಿಯನ್ನು ಅದು ಕಟ್ಟಿಗೆಗಳು ಬರ್ತವೆ ಎಲ್ಲ, ಅದನ್ನು ಏನು ಮಾಡ್ತಿರ್ತಾವೆ? ಕಿತ್ತು ಹಾಕ್ತಿರೋ ಅಥವಾ ಗೊಬ್ಬರ ಮಾಡ್ಕೋತೀರ, ರೋಟೋವೇಟರ್ದಿಂದ ಏನು ಮಾಡ್ಕೋತೀರ, ಹೆಂಗೆ ಮಾಡ್ತಾರೆ? ಬೆಳೆ ಮುಗಿದ್ಮೇಲೆ ಸರ್ ರೋಟೋವೇಟರ್ ಹೊಡೆದು ಅದನ್ನೇ ಭೂಮಿಗೆ ಇದು ಮಾಡಿಬಿಡ್ತೀವಿ ಸರ್. ಬೆಳೆ ಬದಲಾವಣೆ ಬದಲಾವಣೆ ಮಾಡ್ತೀವಿ ಸರ್. ಈಗ ತರಕಾರಿ ಮಾಡಿರೋದನ್ನ ನೆಕ್ಸ್ಟ್ ಇಯರ್ ತೊಗರಿ ಹಂಗೆ ಮಾಡ್ಕೊತೀವಿ ಸರ್. ಬೇರೆ ತೊಗರಿ ಮಾಡಿರೋದು ನೆಕ್ಸ್ಟ್ ಇಯರ್ ತರಕಾರಿ ಬರ್ತೀವಿ ಸರ್. ಈಗ ಹಾಕಿರೋ ಬೆಳೆ ಹಾಕೋದಲ್ಲ ಸರ್. ಈ ವರ್ಷ ಇದು ಬದನೆ ಹಾಕಿವಿ ಅಂದರೆ ಅದೊಂದು 2-3 ವರ್ಷನೇ ಅದನ್ನು ಹಾಕಲ್ಲ ಸರ್. ನಿಮ್ಮ ಅನುಭವದೊಳಗೆ ಯಾವ ಒಂದು ಸೀಸನಲ್ಲಿ ಬದನೆಕಾಯಿಗೆ ರೇಟ್ ಬರ್ತದಂತೀರಿ? ಏನು ಮಳೆಗಾಲದಲ್ಲಿ ರೇಟ್ ಜಾಸ್ತಿ ಸಿಗ್ತದಂತೀರಿ, ಚಳಿಗಾಲದಲ್ಲಿ ಬದನೆಕಾಯಿಗೆ ರೇಟ್ ಇರ್ತದಂತೀರಿ, ಹೆಂಗೆ? ಮಳೆಗಾಲದಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇರ್ತದೆ ಸರ್, ಶ್ರಾವಣ ಮಾಸದಲ್ಲಿ. ಈ ವರ್ಷ ಇಲ್ಲ ಸರ್, ಈ ವರ್ಷ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿತ್ತು ಸರ್. ಎಲ್ಲರೂ ಬಂದಿದ್ದಾರೆ. ಲಾಸ್ಟ್ ಇಯರ್ ಒಳ್ಳೆ ರೇಟ್ ಇತ್ತು ಸರ್ ಬದನೆಕಾಯಿಗೆ, ಶ್ರಾವಣ ಮಾಸದಲ್ಲಿ ಅದೇ 700-800 ರೂಪಾಯಿ ಚೀಲ ಮಾರಿವಿ ಸರ್. ಈ ವರ್ಷ ಅದರನ್ನೇ 30 ರೂಪಾಯಿ ಚೀಲ, 50 ರೂಪಾಯಿ ಚೀಲ, 100 ರೂಪಾಯಿ ಚೀಲ ಅಷ್ಟರಲ್ಲೇ ಮಾರ್ತಾ ಇದ್ದೀವಿ ಸರ್. ಅಂದರೆ ಇಷ್ಟು ನಿಮಗೆ ರೇಟ್ ಇಲ್ಲ ಅಂತಂದ್ರೆ ನೀವು ಹಾಕೋದನ್ನೇ ಬಿಡೋದಿಲ್ಲ? ಇಲ್ಲ ಸರ್, ಲಾಸ್ ಆಗಲಿ ಲಾಭ ಆಗಲಿ ಲಾಸ್ಟ್ ಇಯರ್ ಒಳ್ಳೆ ಲಾಭ ಆಗಿದೆ ಸರ್. ಈ ವರ್ಷ ಆಗೋದಿಲ್ಲ, ಅದ್ರದ್ದು ಅದಕ್ಕೆ ಆಗ್ಬೋದು. ಒಂದು ವರ್ಷ ತಿನ್ನೋರು ನಾವೇ, ಆಮೇಲೆ ನಷ್ಟಕ್ಕೂ ಇರಬೇಕು ಲಾಭಕ್ಕೂ ಇರ್ಬೇಕು ಸರ್, ಎರಡಕ್ಕೂ ರೆಡಿ ಇರ್ಬೇಕು ಸರ್. ಒಳ್ಳೆಯದು ಬಸವರಾಜ್ ಅವರು, ಇದುವರೆಗೆ ನಿಮ್ಮ ಬದನೆಕಾಯಿ ಬೇಸಾಯದ ಅನುಭವ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಪಲ್ಕಂದೊಡ್ಡಿ ಗ್ರಾಮದ ರೈತರಾದ ಬಸವರಾಜು ಅವರ ಬದನೆ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧವರೇ, ಈಗ ಕೇಳೋಣ ಸಾವಯವ ಪದ್ಧತಿಯಲ್ಲಿ ತೊಗರಿ ಬೆಳೆಯಲ್ಲಿ ಬರುವಂತಹ ಕೀಟಗಳ ನಿರ್ವಹಣೆ. ಈ ಕುರಿತು ಡಾಕ್ಟರ್ ವೆಂಕನಗೌಡ ಆರ್ ಮಾಲಿ ಪಾಟೀಲ್ ಅವರೊಡನೆ ಸಂದರ್ಶನವನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ವಿಷಯ ಸಾವಯವ ಪದ್ಧತಿಯಲ್ಲಿ ತೊಗರಿ ಬೆಳೆಯಲ್ಲಿ ಬರುವಂತಹ ಕೀಟಗಳ ನಿರ್ವಹಣೆ. ಈ ವಿಷಯದ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ವೆಂಕನಗೌಡ ಆರ್ ಮಾಲೆ ಪಾಟೀಲ್ ಅವರು ನಮ್ಮ ರೈತ ಬಾಂಧವರ ಜೊತೆ ಇದ್ದಾರೆ. ತೊಗರಿಯನ್ನು ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಾರೆ ರೈತ ಬಾಂಧವರು. ಈ ಮುಂಗಾರು ಹಂಗಾಮಿನಲ್ಲಿ ಈ ನೀರಾವರಿಯಲ್ಲೂ ಕೂಡ ತೊಗರಿ ಬೆಳೀತಾರೆ, ಜೊತೆಗೆ ಈ ಒಂದು ಮಳೆಯಾಶ್ರಿತ ಪ್ರದೇಶದಲ್ಲೂ ಕೂಡ ರೈತ ಬಾಂಧವರು ತೊಗರಿಯನ್ನು ಹೆಚ್ಚಾಗಿ ಬೆಳೀತಾರೆ. ಈ ತೊಗರಿಯಲ್ಲಿ ಬೆಳೆಯುವಂತಹ ಒಂದು ಕೀಟಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತವೆ. ಈ ಒಂದು ಕಾಯಿಕೊರಕ ಆಗಿರ್ಬೋದು, ಜೊತೆಗೆ ಚುಕ್ಕೆ ಕಾಯಿಕೊರಕ, ನೊಣಗಳು, ಬೇರೆ ಬೇರೆ ರೀತಿಯ ಒಂದು ಹುಳುಗಳು ಬಂದು ರೈತ ಬಾಂಧವರಿಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಿರ್ತವೆ. ಈ ನಿಟ್ಟಿನಲ್ಲಿ ಈ ಒಂದು ಸಾವಯವ ಪದ್ಧತಿಯಲ್ಲಿ ಹೇಗೆ ಈ ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು ಎಂಬಂಥ ವಿಷಯವನ್ನು ತಿಳ್ಕೊಳ್ಳೋಣ. ಹೇಳಿ ವೆಂಕನಗೌಡರೇ, ಮೊದಲನೇದಾಗಿ ಈ ತೊಗರಿ ಬೆಳೆಯ ಮಹತ್ವ, ತೊಗರಿಯನ್ನ ಎಲ್ಲಿ ಬೆಳೀತಾರೆ ಇದರ ಒಂದು ವಿಶೇಷ ಮಾಹಿತಿ ಕೊಡಿ. ಮೊದಲನೇದಾಗಿ ಎಲ್ಲ ರೈತ ಬಾಂಧವರಿಗೆ ವಂದನೆಗಳು. ತೊಗರಿಯು ಉತ್ತರ ಕರ್ನಾಟಕದ ಬಹುಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಇದನ್ನು ರಾಜ್ಯದಲ್ಲಿ 600,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು 300,000 ಟನ್ ಉತ್ಪಾದನೆ ಪಡೆಯಲಾಗುತ್ತಿದೆ. ಇದನ್ನು ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಬೆಳೆಯಾಗಿ ಅಂದರೆ ಸೋಲೋ ಬೆಳೆಯಾಗಿ ಮತ್ತು ಇತರ ಜಿಲ್ಲೆಗಳಲ್ಲಿ ಅಂತರ ಬೆಳೆಯಾಗಿ ಬೆಳೆಯಲಾಗುತ್ತದೆ. ನಮ್ಮ ಕೆಲವೊಂದು ಜಿಲ್ಲೆಗಳಲ್ಲಿ ಇದನ್ನ ಮುಖ್ಯ ಬೆಳೆ ಅಂತಂದ್ರೆ ನಮ್ಮ ಕಲಬುರಗಿಯಲ್ಲಿ ಮುಖ್ಯ ಬೆಳೆಯಾಗಿ ಬೆಳೆಯುತ್ತಾರೆ. ನಮ್ಮ ಭಾಗದಲ್ಲಿ ಈ ಜೋಳ ಅಥವಾ ಸಜ್ಜೆ ಇವುಗಳನ್ನ ಮಿಶ್ರ ಬೆಳೆಯನ್ನಾಗಿ ಬೆಳೀತಾರೆ. ಹತ್ತಿ ಮತ್ತೆ ಸೂರ್ಯಕಾಂತಿ, ಉದ್ದು, ಹೆಸರು ಅಲ್ಲಿ ಅಂತರ ಬೆಳೆಯಾಗಿ ಬೆಳೆಯುತ್ತಾರೆ. ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕಾಗಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯವು 2 ತಳಿಯನ್ನು ರಿಲೀಸ್ ಮಾಡಿದೆ. ಹೌದು, ಮೊದಲನೇದಾಗಿ TS3R ಮತ್ತು BSMR 736 ಅಂತೇಳಿ. ಈ TS3R ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಇದು ದಪ್ಪ ಕಾಳಿನ ಗಾತ್ರ ಹೊಂದಿದ್ದು ಮತ್ತು ನೆಟ್ಟೆಯ ರೋಗಕ್ಕೆ ನಿರೋಧಕತೆ ಹೊಂದಿದೆ. ಹೌದು, ಮತ್ತೆ ಇದು ಗುಲ್ಯಾದ ಲೋಕಲ್ ಅನ್ನೋ ತಳಿಗೆ ಪರ್ಯಾಯ ತಳಿಯವಾಗಿದೆ. ಮತ್ತೆ ಇನ್ನೊಂದು BSMR 736 ಅಂದ್ರೆ ಅದು ಗೊಡ್ಡು ರೋಗ ಮತ್ತು ಸೆಟೆ ರೋಗಕ್ಕೆ ನಿರೋಧಕ ತಳಿಯಾಗಿದೆ. ಹೌದು, ನಮ್ಮ ಭಾಗದಲ್ಲಿ ಈ ಒಂದು ಟಿ ಎಸ್ ತ್ರೀ ಆರ್ ಅನ್ನ ಬಹಳಷ್ಟು ರೈತ ಬಾಂಧವರು ಬೆಳೀತಾರೆ, ಒಳ್ಳೆ ಇಳುವರಿ ಕೂಡ ಬಂದಿದೆ, ರೋಗ ನಿರೋಧಕ ಈ ಒಂದು ಶಕ್ತಿಯನ್ನ ಹೊಂದಿರುವಂತಹ ತಳಿ. ಹೌದು, ಎರಡು ತಳಿಗಳು ಮುಖ್ಯವಾಗಿ ಬೆಳೆಯುವಂತಹ ಜೋಂಟು ಅಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳು. ಹ್ಮ್ ಹ್ಮ್ ಹ್ಮ್ ಅಂತಂದ್ರೆ ಈಗ ಟಿ ಎಸ್ ತ್ರೀ ಆರ್ ಹಾಗೇನೆ ಬಿ ಎಸ್ ಎಂ ಆರ್ ಅಂತ ಹೇಳಿದ್ರಲ್ಲ, ಇದು ಯಾವುದು ಒಣ ಪ್ರದೇಶಕ್ಕೆ ಮತ್ತೆ ನೀರಾವರಿಗೆ ಸೂಕ್ತವಾದಂತ? ಟಿ ಎಸ್ ತ್ರೀ ಆರ್ ಇದು ಮಳೆಯಾಶ್ರಿತ ಪ್ರದೇಶಕ್ಕೆ, ಬಿ ಎಸ್ ಎಂ ಆರ್ ಇದು ಇರಿಗೇಟೆಡ್, ಸ್ವಲ್ಪ ನಮಗೆ ನೀರಾವರಿ ಕೊಡಬೇಕು, ನೀರಾವರಿ ಬೇಕೇ ಸರ್ ಅದಕ್ಕೆ. ಆದ್ರೆ ಬಿ ಎಸ್ ಎಂ ಆರ್ 180 days 180 ದಿನಗಳ ಅವಧಿ ಹೊಂದಿರುತ್ತದೆ, ಇದು ಟಿ ಎಸ್ ತ್ರೀ ಆರ್ 145 145-145 150 ದಿನಗಳ ಸಮಯ ಹೊಂದಿರುತ್ತದೆ. ಅಂದ್ರೆ ಬಿ ಎಸ್ ಎಂ ಆರ್ ಸ್ವಲ್ಪ ಜಾಸ್ತಿ ದಿನಗಳು, ಗಿಡವು ಎತ್ತರವಾಗಿ ಬೆಳೆಯುತ್ತದೆ, ಇಳುವರಿ ತೆಗೆದುಕೊಂಡಾಗ ಹೇಗಾಗುತ್ತೆ ಸರ್? ಇದು ಟಿ ಎಸ್ ತ್ರೀ ಆರ್ 10-12 ಕ್ವಿಂಟಲ್ ಕೊಡುತ್ತದೆ ಸರ್. ಅದೇ ಬಿ ಎಸ್ ಎಂ ಆರ್ ಅಂದ್ರೆ 22 ಕ್ವಿಂಟಲ್ ವರೆಗೂ ನಮ್ಮ ರೈತರು ಅಂದ್ರೆ ಇದೇ ಲಿಂಗಸೂರಿನ ರೈತರಾದ ಸೋಮಲಿಂಗಪ್ಪ ಅವರು 22 ಕ್ವಿಂಟಲ್ ವರೆಗೆ ತೆಗೆದಿದ್ದಾರೆ ಸರ್. ಅಂದ್ರೆ ಒಳ್ಳೆಯ ಸಾವಯವ ಕೃಷಿಯಲ್ಲೇ ತೆಗೆದಿರೋದು, ಅಂದ್ರೆ ಒಳ್ಳೆಯ ಮಳೆ ಸ್ವಲ್ಪ ಚೆನ್ನಾಗಿ ನಿರ್ವಹಣೆ ಮಾಡಿದ್ರಪ್ಪ ಅಂತಂದ್ರೆ ಒಂದು ಗರಿಷ್ಠ ಮಟ್ಟದ ಇಳುವರಿಯನ್ನು ಪಡ್ಕೋಬಹುದು. ಹೌದು ಸರ್, 24 ಕ್ವಿಂಟಲ್ ವರೆಗೂ ಪ್ರತಿ ಎಕರೆಗೆ ತೆಕ್ಕಬಹುದು. ವಾತಾವರಣ ಒಂದು ಕೀಟ ರೋಗಗಳ ಹಾವಳಿ ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡಿದ್ರಪ್ಪ ಅಂತಂದ್ರೆ ಒಂದು ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೌದೌದು ಸರ್. ಒಳ್ಳೇದು ವೆಂಕನಗೌಡ್ರಿ, ಇದರ ತೊಗರೆ ಇನ್ನೊಂದು ವೈಶಿಷ್ಟ್ಯತೆ ಏನಂದ್ರೆ ಇದು ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸುವ ಮತ್ತು ಎಲೆಗಳ ಮುಖಾಂತರ ಕಟಾವಿನ ಸಮಯದಲ್ಲಿ ಹೆಚ್ಚಿನ ಸಾವಯವ ಪದಾರ್ಥವನ್ನು ಮಣ್ಣಿಗೆ ಮರಳಿಸುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ತೊಗರಿ ಬೆಳೆಯು ಜೈವಿಕ ಕ್ಷೇತ್ರದಲ್ಲಿ ಉತ್ತಮ ಸರದಿ ಮತ್ತು ಅಂತರ ಬೆಳೆಯಾಗಿದೆ. ಅಂತಂದ್ರೆ ಇದು ಸಾರಜನಕವನ್ನು ಸ್ಥಿರೀಕರಿಸಿಕೊಂಡು ವಾತಾವರಣದಲ್ಲಿರುವಂತದನ್ನು ಆಮೇಲೆ ತಗೊಳ್ತದೆ. ಹಾ ಸರ್, ಸಾರಜನಕ ಗೊಬ್ಬರವನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡುವಂತಹ ಒಂದು ಸಂದರ್ಭ ಬರೋದಿಲ್ಲ ಸರ್. ಮತ್ತೆ ಅದನ್ನ ಎಲೆಯಲ್ಲಿ ಇಟ್ಟುಕೊಂಡು ಮತ್ತೆ ಅದೇ ಎಲೆ ಉದುರಿ ಮತ್ತೆ ನಮ್ಮ ಮಣ್ಣಿನಲ್ಲೇ ಶೇಖರಣೆಗೊಂಡು ಅಲ್ಲೇ ಫಲವತ್ತತೆ ಮಣ್ಣಿನ ಫಲವತ್ತತೆ ಕೂಡ ಆಗುತ್ತದೆ. ಒಳ್ಳೇದು. ಜೊತೆಗೆ ಈಗ ಸಾವಯವ ಪದ್ಧತಿಯಲ್ಲಿ ತೊಗರಿಯನ್ನ ಬಿತ್ತಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಹೇಗೆ ಸಿದ್ಧತೆಯನ್ನ ಮಾಡ್ಕೋಬೇಕಾಗುತ್ತೆ? ಈಗ ಮೊದಲನೇದಾಗಿ ಸರ್, ಬೀಜದ ಪ್ರಮಾಣ 1 ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ 10-12 kg ಬೀಜಗಳು ಬೇಕು. 10-12 kg ಬೀಜ ಸರ್. ಮತ್ತು FIM ಅಥವಾ ಕಾಂಪೋಸ್ಟ್ ಗೊಬ್ಬರ ಇದ್ರೆ 7 ಟನ್ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಹೆಕ್ಟೇರ್ಗೆ ಬೇಕಾಗುತ್ತದೆ. 7 ಟನ್ ಅಥವಾ ಅವರ ಹತ್ರ ಎರೆಹುಳು ಗೊಬ್ಬರ ಅವೈಲಬಿಲಿಟಿ ಇದ್ರೆ 3 ಟನ್ ಪ್ರತಿ ಹೆಕ್ಟೇರ್ಗೆ ಬೇಕಾಗುತ್ತದೆ. ಇದರ ಜೊತೆ ಬೀಜೋಪಚಾರ ಮುಖ್ಯವಾದದ್ದು. ಸಾವಯವ ಕೃಷಿಯಲ್ಲಿ ಬೀಜೋಪಚಾರ ಮುಖ್ಯವಾದದ್ದು, ಏಕೆಂದರೆ ಟ್ರೈಕೋಡರ್ಮ ರೋಗಗಳನ್ನು ತಡೆಗಟ್ಟಬಹುದು. ಮತ್ತು ರೈಜೋಬಿಯಂ PSB ಇದನ್ನು 1/2 kg 1 ಹೆಕ್ಟೇರ್ಗೆ ಅಂದರೆ 12 kg ಬೀಜಕ್ಕೆ 1/2 kg ಪೌಡರನ್ನು ಯೂಸ್ ಮಾಡಿ ಬೀಜೋಪಚಾರ ಮಾಡಿದರೆ ರೈಜೋಬಿಯಂನಿಂದ ನೈಟ್ರೋಜನ್ ಅಂದರೆ ಸಾರಜನಕವನ್ನು ಒದಗಿಸುತ್ತದೆ. ಮತ್ತು PSB ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಇದು. ಇದು ಮಣ್ಣಿನಲ್ಲಿ ಇರತಕ್ಕಂಥ ರಂಜಕವನ್ನು ಕರಗಿಸಿ ನಮ್ಮ ಸಸಿಗೆ ಅಂದ್ರೆ ತೊಗರಿ ಬೆಳೆಗೆ ಒದಗಿಸುತ್ತದೆ. ಅಂದ್ರೆ ಬೀಜೋಪಚಾರ ಮಾಡುವಾಗ ಎಲ್ಲ ಗಮನಗಳನ್ನು ರೈತ ಬಂಧುವರು ಅರಿಸಬೇಕು ಸರ್. ಈಗ ಬಿತ್ತನೆ ಆದ್ಮೇಲೆ ಈ ಒಂದು ತೊಗರಿ ಬೆಳೆಯಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಯಾವ ಅಂತ ಹೇಳ್ತಾರೆ ಸರ್? ಮೊದಲನೇದಾಗಿ ಜೂನ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಿದ ಸಮಯದಲ್ಲಿ ಸ್ವಲ್ಪ ಕೀಟ ಮತ್ತು ರೋಗದ ಬಾಧೆ ಕಡಿಮೆ ಆಗುತ್ತದೆ. ಹೌದು, ಈಗ ನಮ್ಮ ಪ್ರದೇಶದಲ್ಲಿ ಮಳೆ ಬರುವುದೇ ಆಗಸ್ಟ್ ತಿಂಗಳಿನಿಂದ ಈ ಒಂದು ದಿನದಿಂದ ದಿನಕ್ಕೆ ಇದರ ಮಳೆ ಪ್ರಮಾಣ ಮುಂದೆ ಹೋಗ್ತಾ ಇದೆ. ಅದಕ್ಕೆ ಸ್ವಲ್ಪ ನಾವು ಗಮನ ಹರಿಸಬೇಕಾದಂಥ ಕ್ರಮಗಳೆಂದರೆ ಮೊದಲನೇ ಮುಖ್ಯವಾಗಿ ಇದರ ತೊಗರಿ ಬೆಳೆಯಲ್ಲಿ ಕಾಯಿ ಕೊರಕ ಎಂಬ ಕೀಡೆ ಮುಖ್ಯ ಪ್ರಧಾನ ವಹಿಸಿದೆ. ಇದರ ನಂತರ ಮತ್ತೆ ಚುಕ್ಕೆ ಕಾಯಿ ಕೊರಕ ಮತ್ತು ಕಾಯಿ ನೊಣ ಅನ್ನೋ ಕೀಟಗಳು ಕೂಡ ಪ್ರಮುಖವಾಗಿದ್ದಾವೆ. ಮೊದಲನೇದಾಗಿ ಕಾಯಿ ಕೊರಕದ ಬಗ್ಗೆ ಹೇಳಬೇಕಂದ್ರೆ ಇದು ಎಲಿಕೋರ್ಪ ಆರ್ಮಿ ಜ್ವರ ಅನ್ನೋ ಸೈಂಟಿಫಿಕ್ ನೇಮ್ ಹೊಂದಿರುತ್ತದೆ. ಇದರ ಲಕ್ಷಣ ಮತ್ತು ಹಾನಿಗಳೆಂದರೆ ಹೆಣ್ಣು ಪತಂಗವು ತೊಗರಿಯ ಮೊಗ್ಗು ಕುಡಿ ಹೂ ಮತ್ತು ಎಳೆ ಕಾಯಿಗಳ ಮೇಲೆ ಸುಮಾರು 500-1,000 ಮೊಟ್ಟೆಗಳನ್ನು ಬಿಡಿ ಬಿಡಿಯಾಗಿ ಇಡುತ್ತದೆ. ಹಳದಿ ಬಣ್ಣಗಳ ತತ್ತಿಗಳು ದುಂಡಾಗಿರುತ್ತವೆ ಮತ್ತು ಮರಿಹುಳುಗಳು ಪ್ರಾರಂಭದಲ್ಲಿ ಹಸಿರು ಭಾಗವನ್ನು ಕೊರೆದು ತಿನ್ನುತ್ತಾ ನಂತರ ಹೂ ಮೊಗ್ಗು ಮತ್ತು ಕಾಯಿಗಳನ್ನು ಕೊರೆಯುತ್ತವೆ. ಬಲಿತ ಹುಳುಗಳು ದೇಹದ 1/2 ಭಾಗವನ್ನು ಕಾಯಿಯೊಳಗೆ ತೂರಿಸಿ ಕಾಯಿ ತಿನ್ನುವುದು ಸಾಮಾನ್ಯ. ಈ ಕೀಡೆಯು ತೊಗರಿಯಲ್ಲಿ 50-70% ಹಾನಿ ಮಾಡುತ್ತದೆ. 50-70% ಪ್ರಮಾಣದಲ್ಲಿ? ಹೌದಾ ಸರ್. ಬಾಧಿತ ಕಾಯಿಗಳಲ್ಲಿ ನೀವು ರಂಧ್ರವನ್ನು ಕಾಣಬಹುದು. ಅಂತ ಹೋಲ್ ಆಗಿರುತ್ತದೆ? ಹೌದಾ ಸರ್, ದುಂಡಾಗಿರುತ್ತದೆ ಹೋಲ್. ಹೌದು. ಅದು ಎಲೆಗಳನ್ನು ತಿಂದಿರ್ತದೆ ಮೊದಲನೇ ಪ್ರಮಾಣದಲ್ಲಿ, ಕಾಯಿಗಿಂತ ಮೊದಲನೇ ಪ್ರಮಾಣದಲ್ಲಿ ಇದು ಹೂ ಮತ್ತು ಮೊಗ್ಗು ಅನ್ನು ತಿನ್ನುತ್ತದೆ. ನಂತರ ಕಾಯಿಯಾದ ಸಂದರ್ಭದಲ್ಲಿ ಕಾಯಿಯೊಳಗೆ ಅರ್ಧ ಭಾಗವನ್ನು ತೋರಿಸಿ ಒಳಗಡೆ ಕಾಯಿಯನ್ನು ಕೊರೆದು ಬಿಡುತ್ತದೆ, ಬೀಜವನ್ನು ತಿನ್ನುತ್ತದೆ. ಇದು 50-70 ಪ್ರಮಾಣದಷ್ಟು ಹಾನಿಯನ್ನು ಮಾಡುತ್ತದೆ ಅಂತ ಹೇಳ್ತಾರೆ. ಹೌದಾ ಸರ್? ಅದರ ಹಾನಿಯ ತೀವ್ರತೆ ಹೆಚ್ಚು ಈ ಕಾಯಿ ಕೊರಕದ್ದು. ಹೌದಾ ಸರ್? ಇದೇ ಮುಖ್ಯವಾದ ಕೀಡೆ ಅಂದರೆ ಕಾಯಿ ಕೊರಕನೆ ತೊಗರಿ ಬೆಳೆಯಲ್ಲಿ. ಇನ್ನೊಂದು ಚುಕ್ಕೆ ಕಾಯಿ ಕೊರಕ, ಅದೇ ರೀತಿ ಬಲೆ ಕಟ್ಟುವ ಕೀಟ ಸರ್ ಇದು. ಇದು ಬೆಳೆಯ ಮೊಗ್ಗು ಹಾಗೂ ಹೂ ಬಿಡುವ ಹಂತದಲ್ಲಿದ್ದಾಗ ಕೀಟದ ಮರಿ ಹೂ ಮೊಗ್ಗು ಹಾಗೂ ಎಲೆಗಳನ್ನು ಕೂಡಿಸಿ ಬಲೆಯನ್ನು ಕಟ್ಟುತ್ತದೆ. ನಂತರ ಬಲೆಯೊಳಗೆ ಇದ್ದು ತಿನ್ನುವುದರಿಂದ ಇದರ ಇಳುವರಿ ಕಡಿಮೆ ಆಗುತ್ತದೆ ಸರ್. ಚುಕ್ಕೆಕಾಯಿ ಕೊರಕ, ಚುಕ್ಕೆಕಾಯಿ ಕೊರಕದ. ಇನ್ನೊಂದು ಕಾಯಿ ನೊಣ, ಇದು ಬೆಳೆಯು ಕಾಯಿಯಾಗುವ ಹಂತದಲ್ಲಿದ್ದಾಗ ಕಾಯಿಯ ಒಳಪದರಿನಲ್ಲಿಟ್ಟ ತತ್ತೆಯಿಂದ ಹೊರಬಂದು ನೊಣದ ಮರಿಗಳು ಕಾಳು ತಿನ್ನುವುದರಿಂದ ಕಾಳು ತುಂಡಾಗಿ ಇಳುವರಿ ಕಡಿಮೆ ಆಗುತ್ತದೆ. ಅಂದರೆ ಈ ನೊಣವು ಮೊದಲೇ ಎಳೆ ಕಾಯಿ ಇರುವ ಸಂದರ್ಭದಲ್ಲಿ ಇದರ ತತ್ತಿಯನ್ನು ಒಳಗಡೆನೆ ಅಂದ್ರೆ ಕಾಯಿಯೊಳಗೆ ಇಡುತ್ತದೆ, ಅದರಿಂದ ಮರಿ ಹೊರಗಡೆ ಬಂದು ಅದನ್ನ ಬೀಜವನ್ನು ತಿನ್ನುತ್ತದೆ. ಮತ್ತೆ ಇದನ್ನ ತುಂಡಾಗಿ ಕತ್ತರಿಸಿದ್ರಿಂದ ಇದರ ಇಳುವರಿ ಕಡಿಮೆ ಆಗುತ್ತೆ. ಹೀಗೆ ಮುಖ್ಯವಾಗಿ ಈ ಮೂರು ಕೀಟಗಳು ತೊಗರಿಯಲ್ಲಿ ಬರ್ತಾವ ಅಂತ ಹೇಳಿದ್ರೆ, ಹೌದು ಸರ್, ಇವುಗಳ ನಿರ್ವಹಣೆ ಹೇಗೆ? ಮೊದಲನೇದಾಗಿ ಸಾವಯವ ಕೃಷಿಯಲ್ಲಿ ನಿರ್ವಹಣೆ ಮಾಡುವ ಕ್ರಮಗಳೆಂದರೆ ಮಾಗಿ ಉಳುಮೆ ಮಾಡುವುದರಿಂದ ಭೂಮಿಯಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳು ನಾಶ ಹೊಂದುತ್ತವೆ ಪ್ರಾರಂಭಿಕ ಹಂತದಲ್ಲಿ. ಹೌದು ಸರ್, ಮಾಗಿ ಉಳುಮೆ ಬೇಸಿಗೆ ಕಾಲದಲ್ಲಿ ಕೋಶಾವಸ್ಥೆಯಲ್ಲಿ ಅಂದ್ರೆ ಪ್ಯೂಪೇಷನ್ ಅಂದ್ರೆ ಡೈಪಾ ಸ್ಟೇಜ್ ಅಂತೀವಿ ನಾವು, ಅಂದ್ರೆ ಬೆಳೆ ಇರಲಾರದ ಸಮಯದಲ್ಲಿ ಅವು ಕೋಶಾವಸ್ಥೆಯಲ್ಲಿ ಮಣ್ಣಿನೊಳಗೆ ಉಳ್ಕೊಂಡಿರ್ತವೆ. ನಾವು ಡೀಪ್ ಸಮ್ಮರ್ ಪ್ಲೋವಿಂಗ್ ಮಾಡಿದಾಗ ಅಂದ್ರೆ ಮಾಗಿ ಉಳುಮೆ ಮಾಡಿದಾಗ ಅದು ಮಣ್ಣಿನ ಮೇಲ್ಗಡೆ ಬರುವುದರಿಂದ ಅದಕ್ಕೆ ಸರಿಯಾದ ವಾತಾವರಣ ಸಿಗುವುದಿಲ್ಲ, ಹಾಗಾಗಿ ಸೂರ್ಯನ ಕಿರಣಗಳು ಹೆಚ್ಚಿಗೆ ಬೇಸಿಗೆ ಬಿಸಿಲಿರುವುದರಿಂದ ಅವು ಸತ್ತೋಗುತ್ತವೆ. ಅಂದ್ರೆ ಮುಖ್ಯವಾಗಿ ಮಾಗಿ ಉಳುಮೆಯನ್ನು ಮಾಡಬೇಕು ರೈತ ಬಂದವರು. ಹೌದಾ ಸರ್? ಹೌದು. ತೊಗರಿ ಬಿತ್ತುವಾಗ ಜೋಳ ಅಥವಾ ಪುಂಡಿ ಬೀಜಗಳನ್ನು ಸೇರಿಸಿ ಬಿತ್ತಬೇಕು ಸರ್. ಪುಂಡಿ ಮತ್ತು ಜೋಳ, ಜೋಳದ. ಏಕೆಂದರೆ ಜೋಳ ಮತ್ತು ಪುಂಡಿ ಬೀಜಗಳು, ಪುಂಡಿ ಸಸಿಗಳು, ಹೌದು, ಅವು ಪಕ್ಷಿಗಳಿಗೆ ಆಸರೆ ಆಗುತ್ತವೆ. ಮತ್ತು ಪುಂಡಿಯ ಹೂಗಳು ಹಳದಿ ಕಲರ್ ಇರುತ್ತವಲ್ಲ, ಹೌದು, ಅದಕ್ಕೂ ಅದು ನಮ್ಮ ಕಾಯಿ ಕೊರಕಗೆ ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ತತ್ತಿ ಇಡಕ್ಕೆ ಇದು ಸೂಕ್ತವಾದ ಗಿಡ ಸರ್, ಪುಂಡಿ ಗಿಡ. ನೇರವಾಗಿ ತೊಗರಿ ಬೆಳೆಯನ್ನು ಹಾಳು ಮಾಡದೆ ಅದು ಈ ಪುಂಡಿಯನ್ನ ಆಕರ್ಷಿತವಾಗಿ ಅಲ್ಲಿ ಕೊಡುತ್ತದೆ, ಅಲ್ಲಿ ಕೊಡುತ್ತದೆ. ಅದಕ್ಕೋಸ್ಕರನೇ ಹೊಲದ ಸುತ್ತಲೂ ಚೆಂಡು ಹೂವು ಬಿತ್ತನೆ ಮಾಡಬೇಕು. ಮತ್ತು ಚೆಂಡು ಹೂವಿನ ವೈಶಿಷ್ಟ್ಯತೆ ಅಂದರೆ ನಾವು ಈಗ ಜುಲೈ ಅಥವಾ ಆಗಸ್ಟಲ್ಲಿ ಚೆಂಡು ಹೂವನ್ನು ನಮ್ಮ ಸುತ್ತಲೂ ಹೊಲದ ಸುತ್ತಲೂ ಹಚ್ಚೋದರಿಂದ ಇದು ಅಕ್ಟೋಬರ್ ಎಂಡಿಗೆ ಅಥವಾ ನವೆಂಬರ್ ತಿಂಗಳಲ್ಲಿ ಚೆಂಡು ಹೂವು ಬರುತ್ತದೆ. ಇದರಿಂದ ಕೂಡ ನಮಗೆ ಆ ಸಮಯದಲ್ಲಿ ದೀಪಾವಳಿ ಮಹಾನವಮಿ ಇರುವುದರಿಂದ ಇದರ ಹೂಗಳು ಕೂಡ ನಮಗೆ ಮಾರುಕಟ್ಟೆಗೆ ಮಾಡಬಹುದು ಮತ್ತು ಇದರಿಂದ ಕೂಡ ಆದಾಯ ಬರುತ್ತದೆ. ಹೌದು. ಮತ್ತು ಇದು ಚೆಂಡು ಹೂವು ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣದ ಹೂವು ಇರೋದರಿಂದ ನಮ್ಮ ಕಾಯಿ ಕೊರಕಗಳಿಗೆ ಇದು ತತ್ತಿ ಇಡೋಕ್ಕೆ ಸೂಕ್ಷ್ಮ ಹುಳು ಆಗಿರೋದರಿಂದ ಹೊಲದ ಸುತ್ತಲೂ ನಾವು ಈ ಚೆಂಡು ಹೂವು ಬಿತ್ತನೆ ಮಾಡಿರ್ತೀವಿ. ಅದಕ್ಕೋಸ್ಕರ ನಾವು ಇನಿಷಿಯಲ್ ಸ್ಟೇಜ್ ಅಂದರೆ ಮೊದಲನೇ ಹಂತದಲ್ಲಿ ನಾವು ಇದರಲ್ಲಿ ಚೆಂಡು ಹೂವಿನಲ್ಲಿ ಹುಳುವಿನ ಪರಿಸರಣೆ ಕಾಣಬಹುದು ನಾವು. ಹಾರಾಡ್ತಿರ್ತದೆ, ಮೊಟ್ಟೆಗಳು ಇರ್ತವೆ ಮತ್ತೆ ಹೂಗೆ ಡ್ಯಾಮೇಜ್ ಮಾಡಿರುತ್ತೆ. ನಮಗೆ ನಾವು ಅಬ್ಸರ್ವೇಷನ್ ಒಂದು ನೋಡ್ಲಿಕ್ಕೆ ಸಮೀಕ್ಷೆ ಮಾಡಕ್ಕೆ ಈಸಿ ಆಗುತ್ತೆ. ಆ ಸಮಯದಲ್ಲಿ ನಾವು ಬೇಕಾದ್ರೆ ಚೆಂಡು ಹೂವಿನ ಗಿಡಕ್ಕೆ ಸಿಂಪಡಣೆ ಮಾಡಬಹುದು, ಬೇವಿನ ಕಷಾಯದಿಂದನೋ ಅಥವಾ ನಮ್ಮ ಆಕಳ ಗಂಜಲ, ಹೌದು, ಅದರಿಂದ ಸ್ಪ್ರೇ ಸಿಂಪಡಣೆ ಮಾಡುವುದರಿಂದ ಇದನ್ನು ನಿಯಂತ್ರಣ ಮಾಡಬಹುದು. ಮತ್ತು ಪ್ರತಿ ಎಕರೆಗೆ 2-3 ಮೋಹಕ ಬಲೆಗಳನ್ನು ಅಳವಡಿಸಿ ಕಾಯಿ ಕೊರಕದ ಚಟುವಟಿಕೆಯನ್ನು ಗಮನಿಸಬೇಕು. ಮೋಹಕ ಬಲೆಗಳನ್ನು 1 ಅಥವಾ 1.5 ಅಡಿ ಎತ್ತರದಲ್ಲಿರುವಂತೆ ಕಟ್ಟಿಗೆಗೆ ಕಟ್ಟಿ ನಿಲ್ಲಿಸಬೇಕು. ಅಂದ್ರೆ ಬೆಳೆಯ ಮಟ್ಟಕ್ಕಿಂತ 1 ಅಥವಾ 1.5 ಅಡಿ ಎತ್ತರ ಮೇಲ್ಗಡೆ ಒಂದು ತೂಗು ಹಾಕಬೇಕು. ಹೌದಾ ಸರ್? ಮೋಹಕ ಬಲೆಯಲ್ಲಿನ ಲಿಂಗಾಕರ್ಷಕ ರಾಸಾಯನಿಕಗಳನ್ನು 15 ದಿವಸಗಳಿಗೊಮ್ಮೆ ಬದಲಾಯಿಸಬೇಕು. ಲೂರ್ಗಳು ಸರ್. ಮೋಹಕ ಬಲೆಯಲ್ಲಿ 5ಕ್ಕಿಂತ ಹೆಚ್ಚು ಪತಂಗಗಳು ಬಿದ್ದಾಗ ಮೊಗ್ಗು ಮತ್ತು ಹೂಗಳ ಮೇಲೆ 2 ಕೀಟದ ತತ್ತಿ ಅಥವಾ 1 ಕೀಡೆ ಕಂಡಾಗ ನಾವು ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಅಂದರೆ ಬೇವಿನ ಬೀಜ ಮೂಲದ ಕೀಟನಾಶಕಗಳನ್ನು ಪ್ರತಿ ಲೀಟರ್ ನೀರಿಗೆ 3 ಮಿಲಿ ಲೀಟರ್ ಬೆರೆಸಿ ಸಿಂಪಡಿಸಬೇಕು. ನಂತರದ ದಿನಗಳಲ್ಲಿ ಕೀಟದ ಹತೋಟಿಗಾಗಿ ಎಲೋತಿಸ್ NPV ಅಥವಾ ಶೇಕಡ 5 ಬೇವಿನ ಬೀಜದ ಕಷಾಯದ ಜೊತೆಯಲ್ಲಿ ಶೇಕಡ 10 ಆಕಳ ಗಂಜಲ ಅಥವಾ 2 ಮಿಲಿಲೀಟರ್ BT ದ್ರಾವಣ ಪ್ರತಿ ಲೀಟರ್ ನೀರಿನಲ್ಲಿ ಅಥವಾ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಕಷಾಯವನ್ನು ಸಿಂಪರಣೆಗಾಗಿ ಬಳಸಬೇಕು. ಸಾವಯವ ಪದ್ಧತಿಯಲ್ಲಿ ಹೌದು ಸರ್. ಒಂದೇ ಕೀಟನಾಶಕವನ್ನು ಪದೇ ಪದೇ ಬಳಸಬಾರದು. ಅವಶ್ಯಕತೆಗೆ ಅನುಗುಣವಾಗಿ ಸಿಂಪರಣೆಯನ್ನು ಕೈಗೊಳ್ಳಿ. ಕೀಡೆಗಳು ದೊಡ್ಡದಾಗಿದ್ದಲ್ಲಿ ಗಿಡದಿಂದ ಕೆಳಗೆ ಕೆಡವಿ ಬಿದ್ದ ಹುಳುಗಳನ್ನು ಆರಿಸಿ ನಾಶಪಡಿಸಬೇಕು. ಅಂದ್ರೆ ದೊಡ್ಡ ದೊಡ್ಡ ಗಿಡಗಳ ಧೂಪವನ್ನು ಅಲ್ಲಾಡಿಸಿದಾಗ ಕೆಳಗೆ ಬಿದ್ದೋಗ್ತವೆ. ನಮ್ಮ ಹಿರಿಯರು ಮೊದಲು ಅದೇ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ರು ಸರ್. ಈಗ ಸಿಕ್ಕಾಪಟ್ಟೆ ರಾಸಾಯನಿಕಗಳು ಸರಳವಾದಂತ ರೀತಿಯಲ್ಲಿ ಮಾರ್ಕೆಟ್ಲಿಂದ ತರ್ತಾರೆ, ಕಲಿಸ್ತಾರೆ, ಸ್ಪ್ರೇ ಮಾಡ್ತಾರೆ, ಹೋಗ್ತಾವೆ ಅಂತ ಒಂದು ವಿಚಾರ ಬಂದ್ಬಿಟ್ಟಿದ್ದಾರೆ. ಮೊದಲನೇದಾಗಿ ನಮಗೆ ಕೀಟಗಳ ಹಾವಳಿ ಶುರುವಾಗದೆ ಹೂಗಳ ಹಂತದಿಂದ ಹೌದು ನಾವು ಏನಾದರೂ ಸಿಂಪರಣೆ ಕೈಗೊಳ್ಳಬೇಕಂದ್ರೆ ಹೂಗಳ ಹಂತದಿಂದನೇ ಸಿಂಪರಣೆ ಕೈಗೊಳ್ಳಬೇಕು. ಮೊದಲನೇದಾಗಿ ಬೇವಿನ ಬೀಜದ ಕಷಾಯದಿಂದ ನಾವು ಶುರು ಮಾಡಬೇಕು ಸರ್ ಮೊದಲನೇದಾಗಿ, ಯಾಕೆಂದರೆ ಇದು ಆ್ಯಂಟಿಪಿಡೆಂಟ್ ಅಂದರೆ ನಮ್ಮ ಕೀಡೆಗಳು ಅದನ್ನು ಮುಟ್ಟೋದಿಲ್ಲ ಸರ್. ಅಂದರೆ ವಿಷಕಾರಕವಾಗಿರುತ್ತದೆ ಬೇವಿನ ಬೀಜದ ಕಷಾಯ, ಅದಕ್ಕಾಗಿ ನಾವು ಫಸ್ಟ್ ಅದನ್ನು ಸ್ಪ್ರೇ ಮಾಡಬೇಕು ಸರ್. ಪಾಡ್ ಬಗ್ ಮತ್ತು ಬ್ಲಿಸ್ಟರ್ ಬಿಟಲ್ ಅಂತಿದ್ದಾವೆ, ಅವು ಮೈನರ್ ಅಂದರೆ ಸಣ್ಣ ಪ್ರಮಾಣದಲ್ಲಿ ಹಾನಿಗೊಳಿಸ್ತವೆ. ಆದರೆ ಮುಖ್ಯ ಕೀಡೆಗಳು ಅಂದರೆ ಇವೆ ಸರ್, ಕಾಯಿ ಕೊರಕ ಮತ್ತು ಕಾಯಿ ನೊಣ ಮತ್ತು ಚುಕ್ಕೆ ಕಾಯಿ ಕೊರಕ. ಈ ಮೂರು ಕೀಟಗಳು ಮುಖ್ಯವಾಗಿ ಬರ್ತವೆ, ಈ ವಿಧಾನದಿಂದ ಇವುಗಳನ್ನು ಸಂರಕ್ಷಣೆ ಮಾಡಬಹುದು. ಹೌದು ಸರ್. ಇನ್ನೊಂದು ವಿಚಾರ, ಈಗ ಸಾವಯವ ರೀತಿಯಲ್ಲಿ ಸಸ್ಯ ಸಂರಕ್ಷಣೆ ಕ್ರಮಗಳು ಹೇಗಿರ್ತವೆ ಅಂತ. ಮನೆಯಲ್ಲಿ ನಾವು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಕಷಾಯ ತಯಾರಿಸುವ ವಿಧಾನವನ್ನು ಹೇಳಿಕೊಡ್ತೇವೆ. ಈ ಮಾರ್ಕೆಟಿಗೆ ಹೋಗುವ ಬದಲು ತಾವೇ ಮನೆಯಲ್ಲಿ ಇದನ್ನು ತಯಾರು ಮಾಡಿಕೊಂಡು ರೈತ ಬಾಂಧವರು ಬಳಸಬಹುದು. ಇವುಗಳ ಹೇಗೆ ತಯಾರು ಮಾಡಬಹುದು? ಈಜಿ ಮೆಥಡ್ ಸರ್. 2.5 kg ಬೆಳ್ಳುಳ್ಳಿಯನ್ನು 2.5 kg ಬೆಳ್ಳುಳ್ಳಿಯನ್ನು 250 ml ಸೀಮೆ ಎಣ್ಣೆಯಲ್ಲಿ ನೆನೆಸಿಟ್ಟು ಅದನ್ನು ರುಬ್ಬಬೇಕು ಸರ್. ಬೆಳ್ಳುಳ್ಳಿಯನ್ನು 250 ml ಸೀಮೆ ಅಂದ್ರೆ 1/4 liter ಸೀಮೆ ಎಣ್ಣೆಯಲ್ಲಿ. ಹೌದು ಸರ್. ನೆನೆಸಿಡಬೇಕು ಮತ್ತು ರುಬ್ಬಿ ನಂತರ 2 ಲೀಟರ್ ದ್ರಾವಣವನ್ನು ತೆಗೆದುಕೊಳ್ಳಬೇಕು. ಹಾಗೂ 5 kg ಮೆಣಸಿನಕಾಯಿಯನ್ನು ರುಬ್ಬಿ 3 ಲೀಟರ್ ದ್ರಾವಣ ತಯಾರಿಸಬೇಕು. ಈ 2 ದ್ರಾವಣಗಳನ್ನು 1000 ಲೀಟರ್ ನೀರಿನಲ್ಲಿ ಬೆರೆಸಿ 1 ಹೆಕ್ಟೇರ್ ಕ್ಷೇತ್ರದಲ್ಲಿನ ಬೆಳೆಗೆ ಸಿಂಪರಣೆಗಾಗಿ ಉಪಯೋಗಿಸಬೇಕು. ಅಂದ್ರೆ 2.5 ಎಕರೆಗೆ 1000 ಲೀಟರ್ ದ್ರಾವಣ ಹೋಗಬೇಕು. ಹೌದಾ ಸರ್. ಮತ್ತೆ ಬೇವಿನ ಬೀಜದ ಕಷಾಯ ತಯಾರಿಸುವ ವಿಧಾನ ಸರ್. ಇದು 50 kg ಪುಡಿ ಮಾಡಿದ ಬೇವಿನ ಬೀಜವನ್ನು ಬಟ್ಟೆಯಲ್ಲಿ ಕಟ್ಟಿ ನೀರಿನಲ್ಲಿ ಅಂದರೆ ಒಂದು ಬ್ಯಾರಲ್ನಲ್ಲಿ ನೀರು ತುಂಬಿಟ್ಟು ಆ ಬಟ್ಟೆಯನ್ನು ಪುಡಿ ಮಾಡಿದ ಬೇವಿನ ಬೀಜ ಹೌದು ಸರ್ ಅದನ್ನು 10 ಗಂಟೆಗಳ ಕಾಲ ನೆನೆಸಿಡಬೇಕು ಬೇವಿನ ಬೀಜವನ್ನು. ಹೌದು ಸರ್. ಈ ದ್ರಾವಣಕ್ಕೆ 250 g ಸಾಬೂನಿನ ಪುಡಿಯನ್ನು ಬೆರೆಸಿ 1000 ಲೀಟರ್ ನೀರಿನಲ್ಲಿ ಬೆರೆಸಿ 1 ಹೆಕ್ಟೇರ್ ಕ್ಷೇತ್ರದಲ್ಲಿನ ಬೆಳೆಗೆ ಸಿಂಪಡಿಸುವುದರಿಂದ ನಮ್ಮ ಕೀಡೆಗಳು ಹತೋಟಿಗೆ ಬರುತ್ತವೆ. ಅಂದರೆ ಈ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಕಷಾಯ ಜೊತೆಗೆ ಈ ಬೇವಿನ ಕಷಾಯವನ್ನು ಮನೆಯಲ್ಲಿ ರೈತ ಬಾಂಧವರು ಮಾಡಬಹುದು. ಒಳ್ಳೆಯದು ವೆಂಕನಗೌಡ್ರೆ. ಇದುವರೆಗೆ ರೈತ ಬಾಂಧವರಿಗೆ ಈ ತೊಗರಿ ಬೆಳೆಯನ್ನು ಸಾವಯವ ರೀತಿಯಲ್ಲಿ ಹೇಗೆ ಸಂರಕ್ಷಣೆ ಮಾಡ್ಕೋಬೇಕಾಗ್ತದೆ, ಜೊತೆಗೆ ನಮ್ಮ ರೈತ ಬಾಂಧವರು ಈ ಕಡಿಮೆ ಖರ್ಚಿನಲ್ಲಿ ಮುಖ್ಯವಾಗಿ ಬರುವಂಥ ಕೀಟಗಳು ಅಂತಂದರೆ ಈ ಕಾಯಿ ಕೊರಕ, ಚುಕ್ಕೆ ಕಾಯಿ ಕೊರಕ, ಕಾಯಿ ನೊಣಹುಳ, ಇವುಗಳನ್ನು ನಮ್ಮ ಮನೆ ಮದ್ದನ್ನೇ ತಯಾರು ಮಾಡಿಕೊಂಡು ರೈತ ಬಾಂಧವರು ಇದನ್ನು ಸಂರಕ್ಷಣೆ ಮಾಡ್ಕೋಬಹುದು. ಇದರ ಜೊತೆಗೆ ರೈತ ಬಾಂಧವರು ಈ ಒಂದು ಮಾಹಿತಿಯನ್ನು ಪಡ್ಕೋಬೇಕಾಗಿತ್ತು ಅಂತಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ತಜ್ಞರನ್ನು ಭೇಟಿಯಾಗಬಹುದು. ಜೊತೆಗೆ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಶ್ರೀಯುತ ವೆಂಕನಗೌಡ ಎಂ ಮಾಲಿ ಪಾಟೀಲ್ ಅವರು ಇರ್ತಾರೆ. ನಿಮಗೆ ಈ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಕಷಾಯವನ್ನು ಮಾಡುವಂಥ ವಿಧಾನ ಆಗಿರ್ಬೋದು, ಬೇವಿನ ಬೀಜದ ಕಷಾಯವನ್ನು ಮಾಡುವಂಥ ವಿಧಾನ ಆಗಿರ್ಬೋದು ತಿಳಿಸ್ಕೊಡ್ತಾರೆ. ಕೊನೆಗೆ ನಿಮ್ಮ ರೈತ ಬಾಂಧವರು ನಿಮ್ಗೆ ಏನಾದರೂ ಸಂಪರ್ಕ ಮಾಡಬೇಕು, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂತ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತ ಬಾಂಧವರಿಗೆ. 9 9 0 0 1 1 6 1 1 0 0 2 7 7. ಮತ್ತೊಮ್ಮೆ ಹೇಳ್ತೀನಿ, ಡಾಕ್ಟರ್ ವೆಂಕನಗೌಡ ಎಂ ಮಾಲಿಪಾಟೀಲ್, ಸಹಾಯಕ ಪ್ರಾಧ್ಯಾಪಕರು ಕೃಷಿ ಕೀಟಶಾಸ್ತ್ರ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಇವರಲ್ಲಿ ಕೀಟ ತಜ್ಞರ ಈ ಕೆಲಸವನ್ನು ಮಾಡ್ತಿದ್ದಾರೆ. ಇವರ ದೂರವಾಣಿ ಸಂಖ್ಯೆ 9 9 0 1 6 1 1 0 2 7. ಒಳ್ಳೆಯದು. ಇದುವರೆಗೆ ಬಂದು ನಮ್ಮ ರೈತ ಬಾಂಧವರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ತೊಗರಿ ಬೆಳೆಯಲ್ಲಿ ಸಾವಯವ ಪದ್ಧತಿಯಲ್ಲಿ ಕೀಟಗಳ ನಿರ್ವಹಣೆ ಹೇಗೆ ಮಾಡ್ಕೋಬೇಕು ಅಂತ ಒಂದು ಮಾಹಿತಿಯನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಎಲ್ಲ ಕೇಳುಗ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಾವಯವ ಪದ್ಧತಿಯಲ್ಲಿ ತೊಗರಿ ಬೆಳೆಯಲ್ಲಿ ಬರುವಂತಹ ಕೀಟಗಳ ನಿರ್ವಹಣೆ ಈ ವಿಷಯ ಕುರಿತು ಡಾಕ್ಟರ್ ವೆಂಕನಗೌಡ ಆರ್ ಮಾಲಿ ಪಾಟೀಲ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ರೈತ ಬಂಧವರೇ, ಈಗ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆ. ಭತ್ತ ಹೊಸ ಸೋನಮಸೂರಿ 1180 ರೂಪಾಯಿಗಳು, ಭತ್ತ ಹಳೆ ಸೋನಮಸೂರಿ ಕನಿಷ್ಠ 2787 ರೂಪಾಯಿಗಳಿಂದ 2801 ರೂಪಾಯಿಗಳು. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆ. ಕಡಲೆಕಾಳು ಜವರಿ ಕನಿಷ್ಠ 4816 ರೂಪಾಯಿಗಳಿಂದ 5330 ರೂಪಾಯಿಗಳು, ಹೆಸರುಕಾಳು 5763 ರೂಪಾಯಿಗಳಿಂದ 6576 ರೂಪಾಯಿಗಳು, ಶೇಂಗಾ ಗುಂಗುರಿ 3899 ರೂಪಾಯಿಗಳಿಂದ 5509 ರೂಪಾಯಿಗಳು, ಬಿಳಿ ಜೋಳ 2616 ರೂಪಾಯಿಗಳು, ಈರುಳ್ಳಿ 370 ರೂಪಾಯಿಗಳಿಂದ 1580 ರೂಪಾಯಿಗಳು, ಭತ್ತ ರಾಜಹಂಸ 1176 ರೂಪಾಯಿಗಳು, ಭತ್ತ ಸೋನಾಮಸೂರಿ 1513 ರೂಪಾಯಿಗಳಿಂದ 1735 ರೂಪಾಯಿಗಳು, ಸೂರ್ಯಕಾಂತಿ 4104 ರೂಪಾಯಿಗಳಿಂದ 5611 ರೂಪಾಯಿಗಳು, ಕೆಂಪು ತೊಗರಿ ಕನಿಷ್ಠ 5201 ರೂಪಾಯಿಗಳಿಂದ 6606 ರೂಪಾಯಿಗಳು. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆ. ಒಣಮೆಣಸಿನಕಾಯಿ ಕನಿಷ್ಠ 6000 ರೂಪಾಯಿಗಳಿಂದ ಗರಿಷ್ಠ 1115 ರೂಪಾಯಿಗಳು, ಹೈಬ್ರಿಡ್ ಜೋಳ 1750 ರೂಪಾಯಿಗಳಿಂದ 1850 ರೂಪಾಯಿಗಳು, ನವಣೆ ಹೈಬ್ರಿಡ್ 2600 ರೂಪಾಯಿಗಳು, ಭತ್ತ ಕಾವೇರಿ ಸೋನ 1750 ರೂಪಾಯಿಗಳಿಂದ 1900 ರೂಪಾಯಿಗಳು, ಭತ್ತ ಆರ್ಎನ್ಆರ್ ಹೊಸದು 1730 ರೂಪಾಯಿಗಳಿಂದ 1850 ರೂಪಾಯಿಗಳು, ಭತ್ತ ಆರ್ಎನ್ಆರ್ ಹಳೆಯದು 1930 ರೂಪಾಯಿಗಳಿಂದ 2210 ರೂಪಾಯಿಗಳು. ಇದುವರೆಗೆ ಮಾನ್ವಿ ರಾಯಚೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣಿಯನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಹೊಸ ಯೋಜನೆ ಕುರಿತು ಪ್ರಕಟಣೆ ಹೀಗಿದೆ. ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಉಗ್ರಾಣಗಳಲ್ಲಿ ರೈತರು ಉತ್ಪಾದಿಸಿ ಸಂಗ್ರಹಿಸಿಡುವ ಕೃಷಿ ಉತ್ಪನ್ನಗಳಿಗೆ ರೈತರು ಪಾವತಿಸುವ ಸಂಗ್ರಹಣ ಶುಲ್ಕದಲ್ಲಿ ಶೇಕಡ 25% ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತ ಬಾಂಧವರಿಗೆ ಶೇಕಡ 50% ಸಹಾಯಧನವನ್ನು ಸರ್ಕಾರವು ಒದಗಿಸುವ ಯೋಜನೆಯನ್ನು ಷರತ್ತುಗಳಿಗೆ ಒಳಪಟ್ಟು ಜಾರಿಗೊಳಿಸಲು ಮಂಜೂರಾತಿ ನೀಡಿರುತ್ತದೆ. ರೈತ ಬಾಂಧವರಿಗೆ ಸಂಗ್ರಹಣ ಶುಲ್ಕದಲ್ಲಿ ಒದಗಿಸುವ ಸರ್ಕಾರದ ಸಹಾಯಧನದ ವಿವರ ಹೀಗಿದೆ. ಸಾಮಾನ್ಯ ರೈತರು ಸರ್ಕಾರದಿಂದ 25% ಸಹಾಯಧನ, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಿಂದ 20% ಸಹಾಯಧನ, ಒಟ್ಟು 45% ಸಹಾಯಧನ ನೀಡಲಾಗುತ್ತದೆ. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತ ಬಾಂಧವರಿಗೆ ಸರ್ಕಾರದಿಂದ 50% ಸಹಾಯಧನ, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಿಂದ ಶೇಕಡ 25% ಸಹಾಯಧನ, ಒಟ್ಟು 75% ಸಹಾಯಧನವನ್ನು ಮಂಜೂರಾತಿ ನೀಡಿರುತ್ತದೆ. ಸರ್ಕಾರದ ಷರತ್ತುಗಳು ಹೀಗಿವೆ. ಈ ಯೋಜನೆಯು ದಿನಾಂಕ 1/4/2021 ನಂತರದ ಅವಧಿಯಲ್ಲಿ ರೈತರು ಸಂಗ್ರಹಿಸುವ ಕೃಷಿ ಉತ್ಪನ್ನಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಹಾಗೆ ರೈತರು ಸಂಗ್ರಹಿಸಿದ ಕೃಷಿ ಉತ್ಪನ್ನಗಳಿಗೆ ಗರಿಷ್ಠ 9 ತಿಂಗಳ ಅವಧಿಗೆ ಅಥವಾ ರೈತರು ತಮ್ಮ ದಾಸ್ತಾನು ಬಿಡುಗಡೆ ಪಡೆಯುವ ಅವಧಿಯವರೆಗೆ ಇದರಲ್ಲಿ ಯಾವುದು ಮೊದಲು ಆ ಅವಧಿಗೆ ಸಂಗ್ರಹಣಾ ಶುಲ್ಕ ವಿನಾಯಿತಿ ಅನ್ವಯವಾಗುತ್ತದೆ. 9 ತಿಂಗಳು ಸಂಗ್ರಹಣಾ ಮುಗಿದ ದಾಸ್ತಾನುಗಳಿಗೆ ಸರ್ಕಾರದ ಈ ಸೌಲಭ್ಯ ಅನ್ವಯ ಆಗುವುದಿಲ್ಲ. ಹಾಗೆ ಈ ಯೋಜನೆಯಡಿ ಮೊದಲು ಸಂಗ್ರಹಣೆ ಮಾಡಿದ ರೈತರಿಗೆ ಆದ್ಯತೆ ಮೇರೆಗೆ ಸಂಗ್ರಹಣಾ ಶುಲ್ಕ ವಿನಾಯಿತಿ ನೀಡಲಾಗುವುದು.